ಅವುಗಳ ಲಭ್ಯತೆಯ ಪ್ರಮಾಣ ಮತ್ತು ಅವುಗಳ ಕೊರತೆಯನ್ನು ನಾವು ವೈಜ್ಞಾನಿಕವಾಗಿ ತಿಳಿದು ಒಳಸುರಿಯ ರಾಸಾಯನಿಕ ಗೊಬ್ಬರಗಳ ಪ್ರಮಾಣಗಳನ್ನು ಮಣ್ಣು ಪರೀಕ್ಷೆ ಮುಖಾಂತರ ನಾವು ನಿಗದಿಪಡಿಸಬಹುದು. ಇವಿಷ್ಟು ಮಣ್ಣು ಪರೀಕ್ಷೆಯ ಉಪಯೋಗಗಳು. ಇನ್ನು ಮಾದರಿ ಸಂಗ್ರಹಣೆ ಕಾಲ ಯಾವುದು ಅನ್ನೋದು ಬಹಳ ಮುಖ್ಯ ಆಗ್ತದೆ. ಬೆಳೆಗಳ ಕಟಾವು ಮುಗಿದ ನಂತರ ಮುಂದಿನ ಬೆಳೆ ಬಿತ್ತನೆಯ ಮೊದಲು ಸಾಲುಗಳ ಮಧ್ಯೆ ನಾವು ಮಾದರಿಗಳನ್ನು ತೆಗೆಯಬೇಕಾಗ್ತದೆ. ಜಮೀನಿಗೆ ನಾವು ರಸಗೊಬ್ಬರಗಳನ್ನು ಹಾಕುವ ಮೊದಲು ಅಥವಾ ರಸಗೊಬ್ಬರ ಹಾಕಿದ 3 ತಿಂಗಳ ನಂತರ ಮಣ್ಣಿನ ಮಾದರಿಯನ್ನು ತೆಗೆಯಬೇಕು. ಇನ್ನು ಆಳಕ್ಕೆ ಬಂದರೆ ಹೊಲ ಮತ್ತು ಗದ್ದೆ ಬೆಳೆಗಳಲ್ಲಿ ಅಂದರೆ ಭತ್ತ, ರಾಗಿ, ಶೇಂಗಾ ಈ ಥರ ಬೆಳೆಗಳಲ್ಲಿ ಸುಮಾರು 1/2 ಅಡಿ ಅಷ್ಟು ಆಳದಲ್ಲಿ ಮಣ್ಣುಗಳನ್ನು ಸಂಗ್ರಹಿಸಬೇಕು. ತೋಟಗಾರಿಕಾ ಬೆಳೆಗಳಲ್ಲಿ ಅಡಿಕೆ, ತೆಂಗು, ಬಾಳೆ, ಕಾಫಿ ಅದರಲ್ಲಿ ಸುಮಾರು 1-1.5 ಅಡಿ ಆಳದಿಂದ ನೀವು ಮಣ್ಣನ್ನು ಸಂಗ್ರಹಿಸಬೇಕಾಗ್ತದೆ. ಬಹುವಾರ್ಷಿಕ ಬೆಳೆಗಳಾದ ಗೇರ್ ಇರಬಹುದು, ರಬ್ಬರ್ ಇರ್ಬೋದು, ಅಂಥ ಬೆಳೆಗಳಲ್ಲಿ ಸುಮಾರು 1-2 ಅಡಿ ಆಳದಲ್ಲಿ ನಾವು ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಬೇಕಾಗುತ್ತದೆ. ಯಾವುದೇ ಮಣ್ಣನ್ನೇ ಮಾದರಿಯನ್ನು ತೆಗಿಬೇಕಾದ್ರೆ ನಾವು 2 ವಿಷಯಗಳನ್ನು ನೆನ್ಪಿಟ್ಕೊಬೇಕು. ಒಂದು ಉಪ ಮಾದರಿ, ಇನ್ನೊಂದು ಸಂಯುಕ್ತ ಮಾದರಿ. ಈಗ ನಾವು ಇಡೀ ಮಣ್ಣಿನಲ್ಲಿ ಸ್ವಲ್ಪ ಪ್ರಮಾಣದ ಮಣ್ಣನ್ನು ಮಾತ್ರ ಪರೀಕ್ಷೆಗೆ ಉಪಯೋಗಿಸೋದ್ರಿಂದ ಸಾಗುವಳಿ ಕ್ಷೇತ್ರದ ಎಲ್ಲ ಭಾಗವನ್ನು ಪ್ರತಿನಿಧಿಸುವ ಉಪ ಮಾದರಿಯನ್ನು ತೆಗೆದು ಒಟ್ಟಿಗೂಡಿಸಿದಾಗ ಸಂಯುಕ್ತ ಮಾದರಿ ಆಗುತ್ತೆ. ಹಾಗಾಗಿ ನಾವು 1 ಎಕರೆ ಪ್ರದೇಶದಲ್ಲಿ 8 ಉಪಮಾದರಿಗಳನ್ನು ತೆಗೆದು ಅದನ್ನು ಒಂದು ಸಂಯುಕ್ತ ಮಾದರಿಯಾಗಿ ಮಾಡ್ತೀವಿ ಆ ಥರ. ಇನ್ನು ಮಾದರಿ ತೆಗೆಯಬೇಕಾದ್ರೆ ಅನುಸರಿಸಬಾರದ ಮುನ್ನೆಚ್ಚರಿಕೆಗಳೇನೆಂದರೆ ಬೆಳೆಯ ಬೇರಿನ ಪ್ರದೇಶ, ಮರದ ಕೆಳಗೆ, ಬದು ಅಂಚಿನ ಸಮೀಪ, ನೀರಾವರಿ ಕಾಲುವೆ ಪಕ್ಕದಲ್ಲಿ, ಕಾಲುದಾರಿ ಈ ಜಾಗಗಳಲ್ಲಿ ನಾವು ಮಾದರಿಗಳನ್ನು ಅಂದರೆ ಉಪಮಾದರಿಗಳನ್ನು ಸಂಗ್ರಹಿಸಬಾರ್ದು. ಮಣ್ಣು ತೀರಾ ತೇವವಿದ್ದಾಗ, ನೀರು ಹಾಯಿಸಿದ ನಂತರ, ಕೆಸರು ಇರುವಾಗ ಮಣ್ಣು ತೆಗಿಬಾರ್ದು. ಕೊಟ್ಟಿಗೆ ಅಥವಾ ರಾಸಾಯನಿಕ ಗೊಬ್ಬರ ಹಾಕಿರೋ ಪ್ರದೇಶದಲ್ಲಿ ಬೆಳೆ ತ್ಯಾಜ್ಯಗಳನ್ನು ಡಂಪ್ ಮಾಡಿರುವಂಥ ಜಾಗದಲ್ಲಿ ನಾವು ಮಾದರಿಗಳನ್ನು ತೆಗಿಬಾರ್ದು. ಮತ್ತು ತೆಗೆದಿರುವ ಮಣ್ಣಿನ ಮಾದರಿಯನ್ನು ನಾವು ಬಿಸಿಲಿನಲ್ಲಿ ಒಣಗಿಸ್ಬಾರ್ದು, ನೆರಳಿನಲ್ಲೇ ಒಣಗಿಸ್ಬೇಕು. ಇನ್ನು ಮಾದರಿ ಹ್ಯಾಕ್ ತೆಗಿತೀವಿ ಅಂದರೆ ಜಮೀನಿನ ಮೇಲ್ಮೈ ಲಕ್ಷಣಗಳು ಮತ್ತು ವ್ಯತ್ಯಾಸಗಳಿಗೆ ಅನುಗುಣವಾಗಿ ಜಮೀನನ್ನು ನಾವು ವಿಂಗಡಿಸಬೇಕು. ಪ್ರತಿ ವಿಂಗಡಣೆಯು ತಗ್ಗಿನ ವಿಧ, ಇಳಿಜಾರು, ಬೆಳೆಗಳ ಕ್ರಮ ಮತ್ತು ಬೇಸಾಯ ನಿರ್ವಹಣೆಯಲ್ಲಿ ಸಮತೋಲನವಾಗಿರಬೇಕು. ಪ್ರತಿ ವಿಂಗಡಣೆಯಿಂದ ಸುಮಾರು 2-6 ಎಕರೆಗೆ ಒಂದು ಸಂಯುಕ್ತ ಮಾದರಿ ತೆಗೆಯಬೇಕು. ಪ್ರತಿ ವಿಂಗಡಣೆಯಲ್ಲಿ ಸಾಗುವಳಿ ಕ್ಷೇತ್ರದಿಂದ ಎಕರೆಗೆ ಕನಿಷ್ಠ 8-10 ಉಪಮಾದರಿ ಸ್ಥಳಗಳನ್ನು ಅಡ್ಡಾದಿಡ್ಡಿಯಾಗಿ ಗುರುತಿಸಬೇಕು, ಅಂದರೆ ಜಿಗ್ಜ್ಯಾಕ್ ಪ್ಯಾಟರ್ನಲ್ಲಿ ಗುರುತಿಸಬೇಕು. ಪ್ರತಿ ಉಪಮಾದರಿ ತೆಗೆಯುವಾಗ ಭೂಮಿಯ ಮೇಲ್ಭಾಗದಲ್ಲಿ ಕಲ್ಲು, ಹುಲ್ಲು, ಕಸಕಡ್ಡಿಗಳನ್ನು ತೆಗೆದು ಚೊಕ್ಕಟಗೊಳಿಸಬೇಕು. ಉಪಮಾದರಿಗಳನ್ನು ನಾವು ವಿ ಆಕಾರದ ಗುಂಡಿ ಹೊಡಿಬೇಕು. ಆ ಮಣ್ಣನ್ನು ಹೊರಗೆ ಹಾಕ್ಕೊಂಡು ಎರಡೂ ಬದಿಯ ಮೈನಿಂದ ಮೇಲಿನಿಂದ ಕೆಳಗೆವರೆಗೆ 1 ಅಂಗುಲ ದಪ್ಪ ಮಣ್ಣನ್ನು ನಾವು ಹೆರೆದು ಸಂಗ್ರಹಿಸಬೇಕು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ವಿಲೇವಾರಿಯಾಗದ ತ್ಯಾಜ್ಯಗಳಿಂದ ಪರಿಸರ ಮಾಲಿನ್ಯ ಉಂಟಾಗುತ್ತದೆ. ಎಲ್ಲೆಂದರಲ್ಲಿ ಕಸ ಎಸೆಯುವುದರಿಂದ ನೀರಿನ ಮೂಲಗಳಾದ ಕೆರೆ, ಕುಂಟೆ, ಕಾಲುವೆ, ನದಿಗಳು ಮಲಿನಗೊಳ್ಳುತ್ತವೆ. ವಿಲೇವಾರಿಯಾಗದ ಕಸದ ರಾಶಿಯು ಕ್ರಿಮಿಕೀಟಗಳಿಗೆ ಆಶ್ರಯ ನೀಡುತ್ತದೆ, ಹಲವು ರೋಗಗಳಿಗೆ ರಹದಾರಿಯಾಗುತ್ತದೆ. ಹಿಂದೆ ನಿಮ್ಮ ಮನೆ ಹಂತದಲ್ಲಿ ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡಿ ನಿಮ್ಮ ಗ್ರಾಮವನ್ನು ರೋಗ ಮುಕ್ತವನ್ನಾಗಿಸಲು ಜಾಗೃತಿ ಮೂಡಿಸಿ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಇನ್ನು ಮುಂದೆ ಕೇಳಿ. ಯಾಂತ್ರೀಕರಣ ಭತ್ತದ ನಾಟಿಯಿಂದಾಗುವ ಅನುಕೂಲಗಳ ಕುರಿತು ದಾವಣಗೆರೆ ತಾಲೂಕು ಚಂದ್ರನಹಳ್ಳಿಯ ಕೃಷಿಕ ಎಸ್ ಉಮಾಪತಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಯಂತ್ರೋಪಕರಣದ ಸಹಾಯದಿಂದ ಭತ್ತದ ನಾಟಿಯನ್ನು ಮಾಡಿ ಉತ್ತಮವಾದ ಒಂದು ಬೆಳೆಯನ್ನು ಬೆಳೀತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ದಾವಣಗೆರೆ ತಾಲೂಕಿನ ಚಂದ್ರನಹಳ್ಳಿಯ ಪ್ರಗತಿಪರ ರೈತರಾದಂತಹ ಎಸ್ ಉಮಾಪತಿಯವರು ನಮ್ಮದಿಗೆ ಇದ್ದಾರೆ. ಅವರಿಂದ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಉಮಾಪತಿಯವರೇ. ನಮಸ್ಕಾರ ಸರ್. ಉಮಾಪತಿಯವರೇ, ಹೇಳಿ, ಈ ಒಂದು ಕೃಷಿ ಬದುಕು ಅಂತಂದರೆ ನೀವು ಎಷ್ಟನೇ ವಯಸ್ಸಿನಿಂದ ಮಾಡ್ತಾ ಬಂದಿದ್ದೀರಾ? ಸರ್, ನಾವು ಈಗ 21-22 ಮಾಡ್ತಾ ಬಂದಿದ್ದೀವಿ. ಈ ಕೃಷಿ ವೃತ್ತಿಗೆ ಬರೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಒಂದು ಬಾಲ್ಯ ಜೀವನ ಹೇಗೆ ಕಳೆದಿರ? ಸರ್, ನಾವು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವರು. ಹಳ್ಳಿಯಲ್ಲಿ ಸ್ಕೂಲ್ ಇತ್ತು 4ನೇ ಕ್ಲಾಸ್ವರೆಗೂ. ಅಲ್ಲಿಂದ ಮತ್ತೆ ಪಕ್ಕದಲ್ಲಿ ತೋಳುಣಿಸಿಗೆ ಹೋಗ್ತಿದ್ವಿ. ಅಲ್ಲಿ SSLCವರೆಗೂ ಮುಗಿಸಿದ್ವಿ ಅಷ್ಟೇ. ಈಗ SSLC ತನಕ ವಿದ್ಯಾಭ್ಯಾಸ ಮಾಡಿಕೊಂಡು ಮುಂದಿನ ವಿದ್ಯಾಭ್ಯಾಸ ಯಾಕೆ ನೀವು ಹೋಗಕ್ಕಾಗಲಿಲ್ಲ, ಯಾಕೆ ಅಲ್ಲಿಗೆ ನಿಲ್ಲಿಸಿ ಈ ಒಂದು ಕೃಷಿ ವೃತ್ತಿಗೆ ಬಂದಿರ? ಈಗ 4 ಜನ ನಾವು ಅಣ್ಣ ತಮ್ಮ, ನಾವೇ ದೊಡ್ಡವರು. ಇನ್ನಿದ್ದರು ಅವರು ಓದಲಿ ಅಂತ ನಮ್ಮ ಅಪ್ಪರು, ನೀನು ಬಿಡಪ್ಪ, ನನ್ನ ಕೈಲಿ ಕೆಲಸ ಮಾಡೋದಾಗಲ್ಲ ಅಂತಂದು ಹೇಳಿ ಹಂಗಾಗಿ ಕೃಷಿ ಕಡೆ ಗಮನ ಕೊಟ್ಟು. ಈಗ ನಿಮ್ಮ ತಂದೆಯವರ ಮಾತನ್ನು ಕೇಳಿ ನೀವು ವಿದ್ಯಾಭ್ಯಾಸದಿಂದ ವಂಚಿತರಾಗಿ ಅಂದರೆ ಕೃಷಿಗೆ ಬಂದಿರಲ್ಲ, ಕೃಷಿಯಲ್ಲಿ ಏನು ನೀವು ಸಾಧನೆ ಮಾಡಿದ್ರೆ ಇವತ್ತಿನ ದಿನದಲ್ಲಿ? ಕೃಷಿಯಲ್ಲಿ ಸಾಧನೆ ಏನಕ್ಕಿಂತ ನಮ್ಮ ತಂದೆಯವರು ಅವರು ಈ ಕೃಷಿ ಭೂಮಿಯನ್ನು ನಂಬಿದ್ರು, ಯಾರು ನಂಬಿರ್ತಾರೋ ಅವ್ರು ಯಾರಿಗೂ ಅದು ಮೋಸ ಆಗಿಲ್ಲ, ಬೆಳಿಬೋದು ಅಂತಂದು ನಮ್ಮ ತಂದೆಯವ್ರ ಮಾದಿ ಇದರಿಂದಲೇ ನಾವು ಬಂದಿರೋದು. ಈಗ ನೀವು ಕೃಷಿಗೆ ಬಂದಾಗ ತಂದೆಯವ್ರ ಕಾಲದಲ್ಲಿ ಏನು ಬೆಳೀತಾ ಇದ್ರು, ಈಗ ಏನು ನೀವು ಬದಲಾವಣೆ ಕಂಡಿದ್ದೀರಾ ಕೃಷಿಯಲ್ಲಿ? ನಮ್ಮ ತಂದೆಯವರು ಅವಾಗ ಶೇಂಗಾ, ಭತ್ತ, ಹತ್ತಿ ಬೆಳೀತಿದ್ರು. ಅವಾಗ ಅವರೆಲ್ಲ ಎಕರೆಗೆ 5-6 ಕ್ವಿಂಟಲ್ ಹಿಂಗೆ ಬೆಳೀತಿದ್ರು ಭತ್ತನಾಗಲಿ ಏನಾಗಲಿ. ಈಗೆಲ್ಲ ಒಳ್ಳೊಳ್ಳೆ ತಳಿಗಳು ಅವು ಇವು ಬಂದ ಮೇಲೆ ಹೆಚ್ಚಿಗೆ 20-23 ಕ್ವಿಂಟಲ್ ತೊಳಗೂ ಬೆಳೀತಾಯಿದ್ರು. ಉಮಾಪತಿಯವರ ಒಟ್ಟಾರೆ ನಿಮಗೆ ಎಷ್ಟು ಎಕರೆ ಕೃಷಿ ಭೂಮಿ ಇದೆ? ಸರ್, ನಮ್ಮದು ಇರೋದು ಜಗಳೂರು ತಾಲೂಕಿನಲ್ಲಿ, ಅಲ್ಲಿ 4 ಎಕರೆ 30 ಗುಂಟಿದೆ. ನಾವು ಇಲ್ಲಿ ಬೇರೆಯವ್ರದ್ದು ಹಿಡ್ಕೊಂಡು ಮಾಡ್ತಾ ಇದೀವಿ. ಸ್ವಂತ ಜಮೀನು ಇದ್ರೂ ಅದನ್ನ ಬೇರೆಯವರಿಗೆ ಕಾಂಟ್ರಾಕ್ಟ್ ಕೊಟ್ಟು ನೀವ್ಯಾಕೆ ಮಿಟ್ಟೆ ಹಿಡ್ಕೊಂಡು ಜಮೀನನ್ನು ಇಲ್ಲಿ ಕೃಷಿ ಮಾಡ್ತಾ ಇದ್ರ? ಇಲ್ಲಿ ನಮಗೆ 1 ಕೆ ಆಗಿಬಿಟ್ಟಿದೆ ಇಲ್ಲಿ, ಹಂಗಾಗಿ ನಾವು ಇಲ್ಲೇ ಮಾಡ್ತಾ ಇದೀವಿ, ನಮ್ಮದು ಬೇರೆಯವರಿಗೆ ಲೀಜಿಗೆ ಹಾಕಿದೆ. ಅಂದರೆ ನಿಮ್ಮ ಜಮೀನು ಜಗಳೂರು ತಾಲೂಕಿನಲ್ಲಿ ಇದೆ ಅಂತ ಹೇಳಿದ್ರಲ್ಲ, ಅಲ್ಲಿ ನೀರಾವರಿ ವ್ಯವಸ್ಥೆ ಇಲ್ಲ? ಅಲ್ಲಿ ಇಲ್ಲ ಸರ್, ನೀರಾವರಿ ವ್ಯವಸ್ಥೆ ಇಲ್ಲ. ಈಗ ಕೊಳವೆ ಬಾವಿ ಹಾಕ್ಸ್ಬೇಕು, ಏನಾದರೂ ಒಂದು ತೋಟಗಾರಿಕೆ ಬೆಳೆ ಇಡಬೇಕು, ಏನಾದರೂ ಒಂದು ಬೆಳಿಬೇಕು ಅಂತ ಅನಿಸ್ತಿಲ್ಲ ನಿಮ್ಮ ಜಮೀನಿನಲ್ಲಿ? ಒಂದು 3 ತಿಂಗಳಾಗಿದೆ. ಬೇರೆ ಅದ್ರಲ್ಲಿ ಜಮೀನಲ್ಲಿ ದುಡ್ದು ಈಗ ನಮ್ಮ ಜಮೀನಿನಲ್ಲಿ ಕೊಳವೆ ಬಾವಿ ಹಾಕ್ಸಿದ್ವಿ, ಈಗ ತೋಟ ಮಾಡ್ಬೇಕಂತ ಅದೀವಿ. ಅಂದರೆ ಇಲ್ಲಿ ನೀವು ಹೊಲ ಮೆಟ್ಟೆ ಹಿಡ್ಕೊಂಡು ಯಾವ ರೀತಿ ದುಡಿದ್ರಾ? ಈಗ ಸರ್, ಈಗ 1 ಎಕರೆ ಹಿಡ್ದ ಮೇಲೆ ಅದಕ್ಕೆ 13,000-15,000-16,000 ತಂತಲ್ಲಿ ಎಕರೆ ಗದ್ದೆ ಮಾಡೋಕ್ಕೆ, ಅದನ್ನು ಹಿಡ್ಕೊಂಡು ಅದರಲ್ಲಿ ಮತ್ತೆ ನಾವು ಜಾಸ್ತಿ ಕೂಲಿಯರ್ಗಿಂತ ನಾವು ಸ್ವಂತ ಇದರಿಂದ ಮಾಡಿ ಮಾಡ್ತಾ ಇದ್ದೀವಿ, ದುಡಿತಾ ಇದ್ದೀವಿ ನೋಡಿ ಸರ್. ಅಂದರೆ ಯಾವುದೇ ಕೂಲಿ ಕಾರ್ಮಿಕರ ಮೇಲೆ ಅವಲಂಬಿತರಾಗಿಲ್ಲ ನೀವು? ಏನೋ ಅಪರೂಪ ನಮ್ಮ ಕೈಲಿ ಆಗ್ದಿಲ್ದಾಗ ಅಂಥ ಟೈಮ್ನಲ್ಲಿ ಕೂಲಿ ಕರ್ಕೊಂಡು ನಾವೇ ಮಾಡ್ತಿರೋದು ಜಾಸ್ತಿ. ನಿಮ್ಮನೇಲಿ ಎಷ್ಟು ಜನ ಇದ್ರೆ ಕೃಷಿ ಕೆಲಸ ಮಾಡೋಂಥವ್ರು? ಕೃಷಿ ಕೆಲಸ ಮಾಡೋಂಥವ್ರು ನಾನು, ನಮ್ಮ ತಮ್ಮ ಒಬ್ಬನು, ನೀವು ತಮ್ಮ ಇಬ್ಬರು, ಅವರು ಹೊರಗಡೆ ಇದ್ದಾರೆ ಅವ್ರ ಇಬ್ಬರು. ಒಟ್ಟಾರೆ ಇಲ್ಲಿ ಎಷ್ಟೆಕರೆ ನೀವು ಭತ್ತ ಬೆಳೀತಾ ಇರೋದು ಪ್ರತಿ ವರ್ಷ? ಪ್ರತಿ ವರ್ಷ 13-15 ಎಕರೆ ಮಾಡ್ತಾ ಇದೀವಿ. ಈಗ ಯಂತ್ರ ಕೃಷಿ ನಾಟಿಯಿಂದ 4.5 ಎಕರೆ ಮಾಡ್ತಾ ಇದೀವಿ. ಈಗ ಯಂತ್ರೋಪಕರಣದಿಂದ ಭತ್ತದ ನಾಟಿ ಅಂತಂದ್ರೆ ಯಾವ ಪದ್ಧತಿಯಲ್ಲಿ ಮಾಡ್ತೀರಾ? ಬೀಜ ಚೆಲ್ಬೇಕಂದ್ರೆ ಮೊದಲೆಲ್ಲ ಬೇಸಾಯದಾಗ ಹೊಡೆದು ಇಲ್ಲ ಟ್ರ್ಯಾಕ್ಟರ್ಲ್ಲಿ ಹೊಡೆದು ಮಾಡಬೇಕಾಯಿತು, ಅದಕ್ಕೆ ಭಾಳ ಕೆಲಸ ಹಿಡಿಯೋದು. ಅದಕ್ಕಾಗಿನೇ ಈಗ ಯಂತ್ರೋಪಕರಣ ಮಿಷಿನ್ನಿಂದ ಸಿಂಪಲ್ಲಾಗಿ ಮಳಲ್ಲು ಟ್ರೈ ಬರ್ತವೆ, ಆ ಟ್ರೈಯಲ್ಲಿ ಹಾಕಿ ಮಾಡಿದರೆ ಕೂಲಿ ಆಳುಗಳು ಕಮ್ಮಿ ಆಗುತ್ತವೆ, ಆಮೇಲೆ ನಮಗೆ ಶ್ರಮ ಕಮ್ಮಿ ಆಗುತ್ತೆ, ಅದರಿಂದ ಬೇಗ ಬೆಳೆಯುತ್ತೆ ಸಸಿನೂ. ಈ ನಾವು ಮಣ್ಣಲ್ಲಿ ಹಾಕಿ ಮಾಡೋಕ್ಕಿಂತ ಬೇಗ ಬೆಳೆಯಲ್ಲ ಇದು, ಬೇಗ ಬರುತ್ತೆ. 26-27 ದಿವಸಕ್ಕೆ ಹಚ್ಚಿದರೆ ಆಮೇಲೆ ಅಲ್ಲಿ ಬೆಳೆನೂ ಚೆನ್ನಾಗಿ ಇಂಡ್ಲು ಬರುತ್ತೆ. ಬೇಗ ನಾಟಿ ಸಣ್ಣ ಸಸಿನೇ ಮಾಡಿದರೆ ಬೇಗ ಬರುತ್ತೆ. ಈಗ ಕೈಯಿಂದ ನಾಟಿ ಮಾಡೋದಕ್ಕೂ ಯಂತ್ರದಿಂದ ನಾಟಿ ಮಾಡೋದಕ್ಕೂ ಏನು ವ್ಯತ್ಯಾಸ? ಕೈಯಿಂದ ನಾಟಿ ಮಾಡೋದಕ್ಕಿಂತ ಯಂತ್ರದಲ್ಲಿ ಮಾಡಿದರೆ ಇಳುವರಿ ಚೆನ್ನಾಗಿ ಬರುತ್ತೆ, ಆಮೇಲೆ ಕೂಲಿ ಆಳು ಕಮ್ಮಿ ಆಗುತ್ತೆ, ನಮಗೆ ಶ್ರಮ ಕಮ್ಮಿ ಆಗುತ್ತೆ. ಅದರಲ್ಲಿ ಈಗ 35 ಬೆಳೆದ್ರು ಇದ್ರೂ 36-38 ಕ್ವಿಂಟಲ್ ಚೀಲಗಟ್ಟಲೆ ಬೆಳೆದಿವಿ ನಾವು, ಅಷ್ಟು ವ್ಯತ್ಯಾಸ ಆಗುತ್ತೆ ಸರ್. ಕೈಯಿಂದ ನಾಟಿ ಮಾಡಿದರೆ ಕೂಲಿ ಕಾರ್ಮಿಕರು ಜಾಸ್ತಿ ಬೇಕಾಗ್ತಾರೆ, ಅಂದರೆ ಇಳುವರಿ ಮೇಲೆ ಯಾವ ರೀತಿ ಪರಿಣಾಮ ಬರುತ್ತೆ ಇದು? ಇಳುವರಿನೂ ಪರಿಣಾಮ, ಇಚ್ಚಿಗೆ ಬೆಳಿಬೋದು. ಆಮೇಲೆ ಈಗ ರಾಸಾಯನಿಕ ಗೊಬ್ಬರ ಅದು ಕಮ್ಮಿ ತಗೊಂತೆ. ನಾಟಿ ಮಾಡಿ ಮೇಲೆ ನಾವು ಮಿಷಿನ್ ಕಟಾವು ಮಾಡುವಾಗ ಸುತ್ತಲೂ ಅವರು ಕೊಯ್ತಾರೆ, ಅದು ಕೊಯ್ಯೋದು ಬೇಕಾಗಿಲ್ಲ, ಅದಕ್ಕೆ ಒಂದು ಆಳಿಗೆ 300 ರೂಪಾಯಿ ಕೇಳ್ತಾರೆ. ಈಗ ಅದು ಅಂಥವೆಲ್ಲವೂ ಸಣ್ಣ ಸಣ್ಣದಿಂದಲೇ ಉಳಿತಾ ಬರುತ್ತೆ ಸರ್. ಯಂತ್ರೋಪಕರಣ ಮಿಷಿನ್ ನಾಟಿಯಿಂದ ಮಾಡೋದು ಖರ್ಚು ಕಮ್ಮಿ ಬರುತ್ತೆ, ಲಾಭದಾಯಕ ಆಗಿರುತ್ತೆ. ಈಗ ಯಂತ್ರೋಪಕರಣಗಳನ್ನು ಬಳಸಿ ಭತ್ತದ ನಾಟಿ ಮಾಡ್ತಾ ಇದ್ವಿ ಅಂತ ಹೇಳಿದ್ರಲ್ಲ, ಈಗ ಯಂತ್ರೋಪಕರಣಗಳು ಅಂತಂದರೆ ಯಾವ ಯಂತ್ರೋಪಕರಣಗಳನ್ನು ಬಳಸಿದ್ರೆ ಎಲ್ಲಿಂದ ತರ್ತೀರಿ? ನಾವು ಶ್ರೀ ಮಂಜುನಾಥ ಯಂತ್ರೋಪಕರಣ ಅಂತಂದು ಇಲ್ಲಿ ಆನ್ಗೋಡೆಯಲ್ಲಿ ಇಟ್ಟಿದ್ದಾರೆ ಸರ್, ಮಂಜುನಾಥ ಇದರಿಂದ ಅವ್ರ ಕಡೆಯಿಂದ ಅವರು ಕಳಿಸ್ತಾರೆ. ಆಮೇಲೆ ಈಗ ಮನುಷ್ಯರ ನಾಟಿ ಮಾಡೋಕ್ಕೆ 300 ರೂಪಾಯಿ ಎಕರೆ, ಈಗ ಇದು ಮಿಷಿನ್ನಲ್ಲಿ 1,950 ರೂಪಾಯಿ ಒಂದು ಎಕರೆಗೆ ಆಗುತ್ತೆ. ಒಂದು ಗಂಟೆ ಲೆಕ್ಕ ಮಾಡ್ತಾರೆ, 1.2 ಕಮ್ಮಿ ಹೆಚ್ಚು ಕಮ್ಮಿ ಆಗುತ್ತೆ ನಾಟಿ, ಅಲ್ಲಿ ಉಳಿತಾಯ ಆಗುತ್ತೆ ನಮಗೆ. ಅಂದರೆ ಬೇಗ ಕೆಲಸನಾಗುತ್ತೆ, ಆಮೇಲೆ ಅದು ಹಣನೂ ಉಳಿಯುತ್ತೆ, ಹಂಗಾಗಿ ನಮಗೆ ಅದು ಭಾಳ ಉಪಯೋಗ ಆಗುತ್ತೆ ಯಂತ್ರ ಮಿಷಿನ್ ನಾಟಿನಿಂದ. ಈಗ 14 ಎಕರೆ ನೀವು ಭತ್ತ ಬೆಳೀತಾ ಇದ್ದೀವಿ ಅಂತ ಹೇಳಿದ್ರಲ್ಲ, 14 ಎಕರೆನ ನೀವು ಯಂತ್ರದ ಮುಖಾಂತರ ನಾಟಿ ಯಾಕೆ ಮಾಡಬಾರ್ದು ನೀವು? ಅದು ಮಾಡ್ಬೋದು ಸರ್, ನಮಗೆ ಅಂದರೆ ಈಗ ನಾವು ಎಲ್ಲ ಬೇರೆಯವರು ಹೊಲ ಹಿಡ್ಕೊಂಡು ಮಾಡ್ತಿರೋದು, ಅವಾಗ ಒಂದ್ಸರಿ ಅವ್ರು ಕೊಡ್ತಾರೆ, ಒಂದ್ಸರಿ ಇರೋದಿಲ್ಲ. ನಮಗೆ ಕಾಯಂಬಾಗಿ ಯಾರು ಕೊಡ್ತಾರ ಅವ್ರ ಹೊಲನಷ್ಟೇ ನಾವು ಯಂತ್ರೋಪಕರಣಕ್ಕೆ ಬಳಸ್ತಾ ಇದ್ವಿ. ಈಗ ನಾಟಿ ಮಾಡುವಂಥ ಯಂತ್ರವನ್ನು ನೀವೇ ತರೋಕ್ಕಾಗಲ್ಲ ಅಂತ ಹೇಳ್ತೀರ? ತರ್ಬೋದು ಸರ್, ಅದೊಂದು ಸ್ವಲ್ಪ ದುಬಾರಿ ಆಗುತ್ತೆ, ಆಮೇಲೆ ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ ನಮ್ಮ ಕಡೆಗೆ. ಹಂಗಾಗಿ ನಾವು ಅವರು ಹೆಂಗ ಮಂಜುನಾಥ ಸಂಘದಿಂದ ಬರುತ್ತಾ ಅವರಲ್ಲಿ ನಾವು ಈ ದಿನ ಬೀಜ ಬಿಟ್ಟು ಬಂದರೆ ಈ ತಾರೀಕಿನಿಂದ ಮತ್ತೆ ಮುಂದಿನ ಆ ತಾರೀಕಿಗೆ ನಮ್ಮ ನಾಟಿ ಮಾಡಿಕೊಟ್ಟೋಗುತ್ತೆ. ಈಗ ನೀವು ಹೆಚ್ಚಾಗಿ ಈ ಒಂದು ಭತ್ತ ಅಂತಂದರೆ ಯಾವ ತಳಿಯನ್ನು ಭತ್ತ ಬೆಳೀತಾ ಇದ್ದೀವಿ? ನಾವು ಶ್ರೀರಾಮ ಅಂತಂದು ಬೆಳೀತಾ ಇದ್ದೀವಿ, ಆಮೇಲೆ RNR ಅಂತ ಬಂದಿದೆ. ಅಂದರೆ ನೀವು ಮಳೆಗಾಲದಲ್ಲೂ ಬೇಸಿಗೆಯಲ್ಲೂ ಎರಡೂ ಬೆಳೆಯನ್ನು ಒಂದೇ ತಳಿಯ ಬೆಳೆಯದ್ದೀವಿ? ಒಂದ್ಸರಿ ಅದನ್ನು ಹಾಕ್ತೀವಿ ಬೇಸಿಗೆಯಲ್ಲಿ ಶ್ರೀರಾಮನ, ಮಳೆಗಾಲದಲ್ಲಿ RNR ಹಾಕ್ತೀವಿ. ಯಾಕೆ ತಳಿ ಬದಲಾವಣೆ ಮಾಡ್ತೀರಾ ಮಳೆಗಾಲದಕ್ಕೂ ಬೇಸಿಗೆ ಕಾಲಕ್ಕೂ? ಅದು ಬೇಸಿಗೆಯಲ್ಲಿ ಮಳೆಗಾಳಿ ಮುಂಗಾರು ಚೆನ್ನಾಗಿ ಬೀಸ್ತಲ್ಲ, ಅವಾಗ ತಡೆಯೋದಿಲ್ಲ ಶ್ರೀರಾಮ, ಅದಕ್ಕಾಗಿ ಅವಾಗ ಅದ್ರ ಬದಲು ಇದನ್ನ RNR ಹಾಕ್ತೀವಿ. ಅಂದರೆ ಎಲ್ಲವೂ ಕಟಾವಿ ಬರೋದು ಸೇಮ್ ಟೈಮೇ ಬರುತ್ತೆ? ಶ್ರೀರಾಮ 4 ತಿಂಗಳಿಂದ ಸರ್. ಇದು ಆರನ್ನಾರು ಮೂರು ತಿಂಗಳು. ಇಪ್ಪತ್ತಿನ ಇಪ್ಪತ್ತೈದು ದಿನ ಡಿಫರೆನ್ಸ್ ಇರುತ್ತೆ. ಅದೇ ಡಿಫರೆನ್ಸ್ ಇರುತ್ತೆ. ಈಗ ಭತ್ತದ ನಾಟಿಗೆ ಮಾಡೋದಕ್ಕಿಂತ ಮುಂಚಿತವಾಗಿ ಭತ್ತದ ಒಂದು ಸಸಿಗಳನ್ನ ನಾವು ಆರೈಕೆ ಅಂತೀವಿ ಅಂತ ಹೇಳಿದ್ರೆ ಮಡಿ ಮಾಡ್ತೀವಿ ಭತ್ತದ ಮಡಿ ಅಂದ್ರೆ ಭತ್ತದ ಬೀಜ ಅಂತಂದ್ರೆ ಎಲ್ಲಿಂದ ತರ್ತೀರಾ ನೀವು? ನಾವು ಈಗ ಕೃಷಿ ಇಲಾಖೆಯಿಂದಲೂ ಕೆಲವು ಟೈಮ್ ತರ್ತೀವಿ, ಇಲ್ಲ ಅಂದ್ರೆ ಕೆಲವು ಬೇರೆ ಅಂಗಡಿಯಿಂದಲೂ ತರ್ತೀವಿ. ಈಗ ಗುಣಮಟ್ಟದ ಬೀಜ ಅಂತೇಳಿ ನೀವು ಯಾವ ರೀತಿ ಖಾತ್ರಿ ಮಾಡಿಕೊಳ್ತೀರಾ? ಅಂಗಡಿಗಳಲ್ಲೆಲ್ಲ ತರ್ತಿರಲ್ಲ ಹೊರಗಡೆ, ಅಲ್ಲಿ ನಮಗೆಲ್ಲ ತೋರಿಸ್ತಾರೆ ಸರ್, ಅದನ್ನು ನೋಡಿ ನಾವು ಖಾತ್ರಿ ಪಡ್ತೀವಿ. ನೀವು ಭತ್ತದ ಬೀಜ ತರ್ತೀರಪ್ಪ ಈಗ ಸಸಿ ಮಡಿ ಮಾಡ್ಕೊಳ್ಳೋಕೆ, ಅದಕ್ಕೇನಾದರೂ ಬೀಜೋಪಚಾರ ಈ ರೀತಿ ಮಾಡಿದ್ರೆ? ಈಗ ತಂದಿವಿ ಅಂದ ಮೇಲೆ ಅದು ಬೀಜ 24 ಗಂಟೆ ನೆನೆ ಹಾಕ್ಬೇಕು. ನೆನೆ ಹಾಕಿ ಆದಮೇಲೆ ಅದನ್ನ ಮತ್ತೆ ತಂದು ಬೇರೆ ಕಡೆಗೆ ಹಾಕಿ ಇಂಥ ಜಲದಲ್ಲಿ ನೆಲದಲ್ಲಿ ಹಾಕಿ ಅದಕ್ಕೆ ಹುಲ್ಲಾಕಿ ಅದನ್ನ ಹಾಕಿ ಕಾವು ಕೊಡಬೇಕು. ಕಾವು ಕೊಟ್ಟಾದ್ಮೇಲೆ ಅಷ್ಟರೊಳಗೆ ನಾವು ಅಲ್ಲಿ ಹೊಲದಲ್ಲಿ ಮಡಿ ರೆಡಿ ಮಾಡ್ಕೋಬೇಕು. ರೆಡಿ ಅಂತಂದ್ರೆ ಯಾವ ರೀತಿ ಮಾಡ್ಕೊಳ್ತೀರಾ? ಟ್ಯಾಕ್ಟ್ರಿಂದ ಆದರೂ ಮಡಿಕೋಬೋದು, ಇಲ್ಲ ಬೇಸಾಯ ಇತ್ತು ಅಂದ್ರೆ ಬೇಸಾಯದಿಂದ. ಈ ಯಂತ್ರ ಉಪಕರಣದಿಂದ ಮಣ್ಣನ್ನು ಸಾಣಿಸ್ಕೋಬೇಕು. ಟ್ರೈತ್ ಅಂತಾರೆ, ಟ್ರೈ ತಂದು ಮಣ್ಣು ಸಾಣಿಸಿ ಅಂದು ಅದು ಈಜಿ. ಅದು ಮಣ್ಣು ಸಾಣಿಸ್ಕೊಂಬಿಟ್ರೆ ಆಯ್ತು, ಮಣ್ಣಿಂದ ತರೋದೇ ಒಂದು ಸ್ವಲ್ಪ ಸಮಸ್ಯೆ ಅಷ್ಟೇ ನೋಡಿ. ಈಗ ಸಸಿ ಮಡಿ ಅಂತಂದ್ರೆ ಅಲ್ಲೇನು ತಳಗೊಬ್ಬರವಾಗಿ ಕೊಟ್ಟಿಗೆ ಗೊಬ್ಬರ ಈ ರೀತಿ ಕೊಟ್ಟು ನೀವು ಸಸಿ ಮಡಿ ಮಾಡ್ಕೊಳ್ಳಲ್ವಾ? ಇಲ್ಲ ಸರ್, ಆ ಹೊಲದಲ್ಲಿರೋ ಮಣ್ಣನ್ನೇ ಚೆನ್ನಾಗಿ ಸಣ್ಣಕ್ಕೆ ಮಾಡಿ ಅಲ್ಲೇ ಅದರಲ್ಲೇ ಮಾಡ್ತೀವಿ ನಾವು. ಯಾಕೆ ಕೊಟ್ಟಿಗೆ ಗೊಬ್ಬರ ಈ ಥರ ಯಾಕೆ ಕೊಡಲ್ಲ ನೀವು? ಕೊಟ್ಟಿಗೆ ಗೊಬ್ಬರ ಯಾಕೆ ಕೊಡಲ್ಲ ಅಂದರೆ ಬೇಗ ಬರುತ್ತೆ, ಉದ್ದ ಭಾಳ ಬೆಳೆಯುತ್ತೆ ಅಂತ. ಮತ್ತು ರಾಸಾಯನಿಕ ಗೊಬ್ಬರನಾದರೂ ಜಾಸ್ತಿ ಕೊಡಲ್ಲ, ಅದು ಕೊಟ್ಟು ಬೇಗ ಬೆಳೆಯುತ್ತೆ. ಆಮೇಲೆ ನಾಟಿ ಮಾಡೋಕೆ ಪಾಡಾಗೋದಿಲ್ಲ ಅಂತಂದು ರಾಸಾಯನಿಕ ಗೊಬ್ಬರನಾಗಲಿ ಏನೇ ಕೊಟ್ಟಿಗೆ ಗೊಬ್ಬರ ಆಗಲಿ ತಳಕ್ಕೆ ಕೊಡಲ್ಲ. ಅಂದರೆ ಸಸಿ ಮಡಿಗೆ ಕೊಡಲ್ಲ? ಹಾಂ, ಸಸಿ ಮಡಿಗೆ ಮಾತ್ರ ಕೊಡಲ್ಲ. ಈಗ ಒಂದು ಎಕರೆಗೆ ನಾವು ನಾಟಿ ಮಾಡಬೇಕಂತಂದ್ರೆ ಎಷ್ಟು ಭತ್ತದ ಬೀಜ ಬೇಕಾಗುತ್ತೆ ಸಸಿ ಮಾಡಿಕೊಳ್ಬೇಕಂತ? ಸರ್, ಈಗ ನಾವು ಮನುಷ್ಯರಿನಲ್ಲಿ ಕೂಟಾಗ ನಾಟಿ ಮಾಡ್ತೀವಿ ಅಂದರೆ 30 ಕೆಜಿ, ಅದೇ ಈ ಯಂತ್ರೋಪಕರಣ ಮಿಷಿನ್ ನಾಟಿ ಮಾಡ್ತೀವಿ ಅಂದರೆ 10-12 ಕೆಜಿ ಅಷ್ಟು ಬೇಕಾಗುತ್ತೆ ಅಷ್ಟೇ. ಯಂತ್ರದಲ್ಲಿ ನಾವು ನಾಟಿ ಮಾಡೋದ್ರಿಂದ ಸಸಿಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಅಂದರೆ ನಿಮಗೆ ಇಳುವರಿ ಬರುತ್ತಾ? ಹಾಂ ಸರ್, ಅದು ಸಸಿ ನಾಟಿ ಮಾಡೋದು ಅದು ಅಂತರ ಅದರಿಂದ 8 ಫುಟ್ ಅದರಿಂದ ಆಮೇಲೆ ಅದು ಇಂಡ್ಲು ಚೆನ್ನಾಗಿ ಬರುತ್ತೆ. ಯಂತ್ರದಿಂದ ಮುಖಾಂತರ ನಾಟಿ ಮಾಡಿರೋ? ಹಾಂ, ಯಂತ್ರದಿಂದ ಮಾಡಿರುವಂಥ ನಾಟಿ ಅದು ಎಳೆ ಸಸಿ. ಈಗ ನಾವು ಮಡಿ ಮಾಡಿ ಚೆಲ್ಲಿರೋಂಥದ್ದು ಮನುಷ್ಯರು ಕೂಡ ಮಾಡೋದು, ನಮ್ಗೆ ಟೈಮಿಗೆ ಮನುಷ್ಯರು ಸಿಗಲ್ಲ ನಾಟಿ ಹಚ್ಚಾರು. ಅವಾಗ 1 ತಿಂಗಳಾಕತಿ, 1.5 ತಿಂಗಳಾಕತಿ, ಕೆಲವೊಂದು ಟೈಮ್ 2 ತಿಂಗಳಗಟ್ಟಲೆ ಹೋಗಿರುತ್ತೆ. ಅವಾಗ ಅದು ಮೊಳಕೆ ಜಾಸ್ತಿ ಬರೋಲ್ಲ ಇಂಡ್ಲು. ಹಂಗಾಗಿ ಅದನ್ನು ಇದಕ್ಕಿಂತ ಯಂತ್ರೋಪಕರಣದಿಂದ ಮಾಡೋದು ಭಾಳ ಖರ್ಚು ಕಮ್ಮಿ, ಆಮೇಲೆ ಬೆಳೆನೂ ಒಳ್ಳೆ ಇಳುವರಿ ಬರುತ್ತೆ. ಹೆಚ್ಚು ನಿಮಗೆ ಸಸಿನೂ ಬೇಕಾಗಲ್ಲ? ಹಾಂ, ಹೆಚ್ಚು ಸಸಿ ಬೇಕಾಗಲ್ಲ, ಯಾವುದು ಎಷ್ಟಿಗೆ ಬೇಕಾಗಲ್ಲ ಸರ್, ಭಾಳ ಸಿಂಪಲಾಗಿ ಮಾಡ್ಬೋದು. ಈಗ ಭತ್ತದ ಕೃಷಿಯಲ್ಲಿ ಯಂತ್ರದ ಬಳಕೆ ಅಂತಂದ್ರೆ ಬರೀ ನಾಟಿಗೆ ಅಷ್ಟೇ ಉಪಯೋಗ ಮಾಡ್ಕೊಳ್ತೀರ, ಮತ್ತೆ ಬೇರೆ ಏನಾದರೂ ಕಟಾವಿಗೆ ಆಗಿರಲಿ ಇದಕ್ಕೆ ಏನಾದರೂ ಉಪಯೋಗ ಮಾಡ್ತೀರ? ನಾಟಿ ಹಚ್ಚಕ್ಕೂ ಮಾಡ್ಬೋದು ಯಂತ್ರ ಮಿಷಿನ್ ನಾಟಿಯಿಂದ. ಆಮೇಲೆ ಮತ್ತೆ ಒಂದು ಅದ್ರಾಗೆ ಇದ್ರ ಕೊಡ್ತಾರೆ ಸರ್, ಸಾಲಿನೊಳಗೆ ಮಿಷಿನ್ ದಬ್ಬೋದು, ಕಳೆಯನ್ನು ನಿರ್ವಹಣೆ ಮಾಡೋದು. ಎಡೆ ಕುಂಟೆ ಹೊಡಿತೀವಲ್ಲ ಆ ಟೈಪ್? ಹ್ಞೂ, ಕಳೆ ನಿರ್ವಹಣೆ ಮಾಡೋಕೆ ಅದು. ಅವಾಗ ಟಿಲ್ಲರ್ ಅಂದರೆ ಇಂಡ್ಲು ಜಾಸ್ತಿ ಬರುತ್ತೆ ಸರ್. ಆಮೇಲೆ ಮತ್ತೆ ನಾವು ಭತ್ತ ಕಟಾವು ಬಂದಾಗ ಮಿಷಿನ್ನಿಂದಲೇ ಕಟಾವು ಮಾಡೋದು ಸರ್. ಈಗ ರೈತರು ಯಾರು ಕಟಾವು ಮಾಡೋದಾಗಲ್ಲ, ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ. ಈಗ ಭತ್ತದಲ್ಲಿ ಕಳೆ ನಿರ್ವಹಣೆ ಮಾಡೋ ಯಂತ್ರ ಅಂತಂದರೆ ಯಾವ ರೀತಿ ನೀವು ಅಲ್ಲಿ ಬಳಕೆ ಮಾಡ್ತೀರ? ಅದು ಮಂಜುನಾಥ ಇದ್ರ ವತಿಯಿಂದಲೇ ಆನ್ಗೋಡೆಯಲ್ಲಿ ಸಿಗಿಸ್ತಾರೆ ಅವರು. ಒಂದು ದಿನಕ್ಕೆ 20 ರೂಪಾಯಿ ಎಷ್ಟೋ ಬಾಡಿಗೆ ತಂತಾರೆ ಸರ್. ಉದ್ದಕ್ಕೆ ಅಲ್ಲಿಂದ ನಾವು ಅದನ್ನು ಇಸ್ಕೊಂಬರ್ತೀವಿ ಸರ್. ಅಂದರೆ ದಾಯದಲ್ಲಿ ನೀವು ನಾಟಿ ಮಾಡಿರ್ತೀರಲ್ಲ, ಸೆಂಟ್ರಿಗೆಲ್ಲ ಅದು ಕಳೆ ತಕ್ಕಂತ ಹೋಗುತ್ತೆ? ಹಾಂ ಸರ್, ಹಿಂಗೆ ಉದ್ದಬೇಕು ಸರ್ ಅದು. ಈಗ ಆ ಟೈಮ್ನಲ್ಲಿ ಏನಾದರೂ ಭತ್ತದ ಗದ್ದೆಯಲ್ಲಿ ನೀರು ಇರಬೇಕಾ ಇರಬಾರ್ದ? ನೀರು ಇರಬಾರ್ದು ಸರ್. ನೀರು ಇತ್ತಂದರೆ ನಾವು ಉದ್ದಿದ ಮೇಕೆ ಬರುತ್ತೆ ಮತ್ತೆ ಬರುತ್ತೆ. ಇದು ನೀರಲಿಲ್ಲ ಅಂತಂದರೆ ಉದ್ದಿದಲ್ಲಿ ಎಲ್ಲ ಅದರೊಳಗಡೆ ಹೋಗುತ್ತೆ, ಸಿಗುತ್ತೆ ಕೆಸರಲ್ಲಿ ಹೋಗಿ ಸಿಕ್ಕಂದ್ರೆ ಕೊಳ್ಕೊಂಡು ಹೋಗುತ್ತೆ. ಈಗ ಒಂದು ಎಕರೆ ಆ ಥರ ನಾವು ಕಳೆ ನಿರ್ವಹಣೆ ಮಾಡಬೇಕು ಅಂತಂದರೆ ಯಂತ್ರದಲ್ಲಿ ಎಷ್ಟು ಟೈಮ್ ಆಗುತ್ತೆ? 1 ಎಕರೆನ 2 ದಿನ ಬೇಕು. ಈಗ 1 ಎಕರೆ ನಾವು ಕಳೆ ನಿರ್ವಹಣೆ ಮಾಡಬೇಕು ಅಂತಂದರೆ ಯಂತ್ರಕ್ಕೆ ಎಷ್ಟು ಬಾಡಿಗೆ ಕೊಡಬೇಕಾಗುತ್ತೆ? ಒಂದು ದಿನಕ್ಕೆ 30 ರೂಪಾಯಿಯಿಂದ ಹಿಡಿದು ಮತ್ತೆ ಲೇಬರ್ಗೆ ಬೇರೆ ಯಂತ್ರಕ್ಕೆ ಬೇರೆ ಒಟ್ಟಿಗೆ ಒಂದು ಅವ್ರಿಗೆ 300 ರೂಪಾಯಿ, ಇದೊಂದು 20-30 ರೂಪಾಯಿ. ಅಂದರೆ ಯಂತ್ರಕ್ಕೇನು ಜಾಸ್ತಿ ಬಾಡಿಗೆ ಇಲ್ಲ? ಇಲ್ಲ ಸರ್, ಬಾಡಿಗೆ ಇಲ್ಲ. ಅದೇನು ಸಿಂಪಲ್ಲಾಗಿರೋ ಸರ್, ನಾವೇ ಮಾಡಿಸ್ಕೋಬೋದು ಯಂತ್ರನ. ಈಗ ಭತ್ತ ಅಂತಂದರೆ ಸಾಮಾನ್ಯವಾಗಿ ಸಾಕಷ್ಟು ನೀರು ಬೇಕಾಗುತ್ತಪ್ಪ. ಈಗ ಭತ್ತ ಬಿಟ್ಟು ಬೇರೆ ಬೆಳೆ ಬೆಳಿಬೇಕಂತ ಏನಾದರೂ ಮನಸ್ಸು ಮಾಡಿದರೆ ಯಾವತ್ತಾದರೂ? ಮಾಡಿದ್ವಿ ಸರ್, ಆದರೂ ಈಗ ಭತ್ತ ಬಿಟ್ಟು ಮತ್ತೆ ಕಬ್ಬು ಮಾಡಿದ್ದೀವಿ, 2.5 ಎಕರೆ ಕಬ್ಬಿದೆ ಅದು. ಆದರೂ ಮತ್ತು ಬೇರೆ ಇರದೆ ನೀರು ಕಮ್ಮಿಯಲ್ಲಿಯೂ ಬೇರೆ ಬೆಳೆಯನ್ನು ಬೆಳಿಬೋದು. ಭತ್ತವನ್ನು ಬೆಳೀತಾ ಇದ್ರೆ 14 ಎಕರೆಯಲ್ಲಿ ಅಂದರೆ ನೀರಾವರಿ ಮೂಲ ಅಂತಂದರೆ ಏನು ಚಾನಲ್ ನೀರನ್ನು ಬಳಕೆ ಮಾಡೋದು? ಹಾಂ ಸರ್, ಚಾನಲ್ ನೀರೇ ಅಷ್ಟು, ಬೋರ್ವೆಲ್ ಏನಿಲ್ಲ. ಏನಾದರೂ ಚಾನಲ್ ನೀರು ಬರಲಿಲ್ಲ ಅಂತಂದ್ರೆ ಸಮಸ್ಯೆ ಆಗಲ್ವಾ ನಿಮಗೆ? ಆಗುತ್ತೆ ಸರ್, ಆ ಬೆಳೆ ಇಲ್ಲ. ಅದಕ್ಕೆ ಪರ್ಯಾಯವಾಗಿ ಕೊಳವೆ ಬಾವಿ ಈ ಥರ ಹಾಕ್ಸಿಲ್ಲ ನೀವು? ಹಾಕ್ಸಿದ್ವಿ, ಕೆಲವ್ರು ಹಾಕ್ಸಿದ್ರೆ ಕೆಲವ್ರು ಇಲ್ಲ, ಅನುಕೂಲ ಅವರ ಅನುಕೂಲ ಇದ್ದಂಗೆ ಮಾಡಿದ್ದಾರೆ ಸರ್. ನಾಟಿ ಮಾಡಬೇಕಾದ್ರೆ ತಳಗೊಬ್ಬರವಾಗಿ ಏನೇನು ಕೊಡ್ತೀರ ನೀವು? ತಳಗೊಬ್ಬರ ಕೊಡುವ 16-20 ಸರ್, ಆಮೇಲೆ 20-20 ಇನ್ನೊಂದು ಸರಿ ಕೊಡ್ತೀವಿ ಸರ್, 2 ಟೈಮ್ ಕೊಡ್ತೀವಿ ಸರ್. ಈಗ ನೀವೇನು ಭತ್ತ ನಾಟಿ ಮಾಡ್ತಿರಲ್ಲ ಆ ಭೂಮಿಯನ್ನು ಮಣ್ಣು ಪರೀಕ್ಷೆ ಮಾಡಿಸಲ್ಲ ಯಾವತ್ತು? ಮಾಡಿಸಿದ್ದೀವಿ ಸರ್, ಕೆಲವು ಟೈಮೆಲ್ಲ ಮಾಡಿಸಿದ್ವಿ. ಅದಕ್ಕೆ ಅವಾಗ ಅವರು ಇದಕ್ಕೆ ರಂಜಕ ಇದು ಪೊಟಾಷ್ ಕಮ್ಮಿ, ಆಮೇಲೆ ನಮ್ಮಲ್ಲಿ ಭೂಮಿಯಲ್ಲಿ ಏನು ಕಮ್ಮಿ ಇರುತ್ತೋ ಅದನ್ನು ಹಾಕಿರಿ ಅಂತ ಹೇಳ್ತಾರೆ ಅವರು. ಮಾಡಿಸಿದ್ವಿ ಸರ್. ಪ್ರತಿ ವರ್ಷ ಮಾಡಿಸ್ತ್ರೆ ಯಾವ ರೀತಿ? 2 ವರ್ಷ 3 ವರ್ಷಕ್ಕೊಂದ್ಸರಿ ಮಾಡಿಸ್ತೀವಿ. ಅಂದ್ರೆ ನಿಮಗೆ ಭೂಮಿ ಪರೀಕ್ಷೆ ಮಾಡಿಸೋದ್ರಿಂದ ಅಂದ್ರೆ ಸಾಕಷ್ಟು ಒಂದ್ ರೀತಿ ನಿಮಗೆ ಅನುಕೂಲ ಆಗಿದೆಯಲ್ವಾ? ಹಾ ಸರ್, ಅನುಕೂಲ. ನಮ್ಮ ಭೂಮಿಯಲ್ಲಿ ಏನ್ ಕೊರತೆ ಇದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಅವರು ಹೇಳಿರ್ತಾರ, ಅವ ಕೃಷಿಜ್ಞಾನ, ಅವರು ಏನ್ ಹೇಳಿರ್ತಾರೆ ಅದನ್ನ ನಾವು ಬಳಸಿ ಬೆಳೆದಿವಿ ಸರ್. ಈಗ ಮಣ್ಣು ಪರೀಕ್ಷೆ ಮಾಡೋದಕ್ಕಿಂತ ಮುಂಚಿತವಾಗಿ ಯಾವ ರೀತಿ ಇಳುವರಿ ಬರ್ತಾ ಇತ್ತು? ಮಣ್ಣು ಪರೀಕ್ಷೆ ಮಾಡಿದ ನಂತರ ಅಂದ್ರೆ ಸರಿಯಾದ ರೀತಿಯಾದಂತಹ ಮಣ್ಣು ಪರೀಕ್ಷೆಯಲ್ಲಿ ಏನ್ ಬಂತ ರಿಸಲ್ಟ್, ಅದಕ್ಕೆ ತಕ್ಕಂತೆ ಗೊಬ್ಬರ ಕೊಟ್ರಿ, ಯಾವ ರೀತಿ ಬದಲಾವಣೆ ಆಯ್ತು ಇಳುವರಿಯಲ್ಲಿ? ಹಾ, ಬದಲಾವಣೆ ಆಗಿದೆ ಸರ್. ನಾವು ಅದಕ್ಕಿಂತ ಮುಂಚೆ ಅವಾಗ ಕಮ್ಮಿ ಬರೋದು ನಮಗೆ, ಅಂದ್ರೆ ಏನು ಅದಕ್ಕೆ ಆ ಭೂಮಿಗೆ ಏನು ಬೇಕಂತ ನಮಗೆ ಗೊತ್ತಿರ್ತಿದ್ದಿಲ್ಲ. ಆವಾಗ ನಾವು ಕೃಷಿ ವಿಜ್ಞಾನಕ್ಕೆ ಹೋಗಿ ಅದನ್ನೆಲ್ಲ ನಾವು ಮಣ್ಣು ಪರೀಕ್ಷೆ ಮಾಡಿ ಇದು ಮಾಡಿದಾಗ ಇಳುವರಿ ಹೆಚ್ಚಾಗಿದೆ ಸರ್. ಭತ್ತದ ಕೃಷಿಯಲ್ಲಿ ಹೆಚ್ಚಾಗಿ ಯೂರಿಯಾ ಗೊಬ್ಬರ ಏನು ಬಳಸಲ್ಲ ನೀವು ಸಾರ್ವಜನಿಕ? ಯೂರಿಯಾ ಬಳಸ್ತೀವಿ ಸರ್, ಅದು ಮಳೆಗಾಲದಾಗೆ ಕಮ್ಮಿ, ಬೇಸಿಗೆಯಲ್ಲಿ ಬಳಸ್ತೀವಿ ಸರ್. ಅಂದ್ರೆ ಪಶ್ನೆ ಒಂದೇ ಸರಿ, ಅಂದ್ರೆ ಕಳೆನಾಶಕ ಹಾಕಕ್ಕಷ್ಟೇ 50 kg ಬಳಸ್ತೀವಿ ಸರ್. ಯೂರಿಯಾ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಕಳೆನಾಶಕ ಹೋಗುತ್ತೀರಾ ನೀವು? ಹಾಕ್ತೀವಿ ಸರ್. ಈಗ ಕಳೆಗಳು ಸಾಕಷ್ಟು ಯಂತ್ರದ ಮುಖಾಂತರ ಕಳೆ ನಿರ್ವಹಣೆ ಮಾಡ್ತೀರಲ್ಲ, ಮತ್ತೆ ಕಳೆನಾಶಕ ಹಾಕ್ತೀರಾ ನೀವು? ಭೂಮಿ ಸಮವಾಗಿದ್ದಲ್ಲಿ ನೀರು ಎಲ್ಲ ಕಡೆ ನಿಂತಾಗ ಅವಾಗ ಕಳೆ ಆಗೋದಿಲ್ಲ. ಮತ್ತೆ ಈಗ ಒಂದೊಂದ್ಸರಿ ಉಬ್ಬೆ ಇರ್ತಲ್ಲ, ಅಂತದಾಗ ಕಳೆನಾಶಕ ಹಾಕ್ಲೇಬೇಕು ಸರ್, ಇಲ್ಲಿ ಭಾಳ ಹುಲ್ಲು ಕಳೆ ಆಗುತ್ತೆ. ಅಲ್ಪ ಪ್ರಮಾಣದಲ್ಲಿ ಕಳೆ ಇದ್ದಾಗ ಕೈಲಿಂದಲೇ ಕೆಲಸಬಹುದಲ್ಲ? ಲೇಬರ್ ಪ್ರಾಬ್ಲಮ್ ಅದು ಭಾಳ. ಈಗ ನಾವು 14-15 ಎಕರೆ ಕೆಲಸಕ್ಕಂದ್ರೆ ಒಂದು 250-300 ಆಳಾಗ್ಬಿಡ್ತು, ಹಂಗಾಗಿ ಅದನ್ನ ಕಳೆನಾಶಕ ಬಳಸ್ತದೆ. ಈಗ ಭತ್ತದ ಕೃಷಿಯಲ್ಲಿ ಅಂದ್ರೆ ಭತ್ತದ ನಾಟಿ ಮಾಡಿರ್ತಾರೆ, ಅಲ್ಲಿ ಕಳೆಗಳು ಅಂತಂದ್ರೆ ಯಾವ ರೀತಿ ಗಿಡ ಬರ್ತಾವೆ, ಏನೇನು ಗಿಡ ಬೆಳಿತಾವಲ್ಲಿ? ಅದರಲ್ಲಿ ಆನೆ ಕಿವಿ ಹುಲ್ಲು ಬರುತ್ತೆ, ಆಮೇಲೆ ಸಣ್ಣದ ಪಾಚಿವಿ ಹುಲ್ಲು ಅಂತ ಬರುತ್ತೆ, ಆಮೇಲೆ ಇದು ಮೆಂತಿಗೆ ಅಂತ ಬರುತ್ತೆ. ಅವನ್ನೆಲ್ಲ ನಿಯಂತ್ರಣ ಮಾಡಕ್ಕೆ ಅದನ್ನ ಕಳೆನಾಶಕ ಹಾಕ್ಲೇಬೇಕು. ಕಳೆನಾಶಕ ಹಾಕೋದ್ರಿಂದ ಭೂಮಿ ಸಾಕಷ್ಟು ಹಾಳಾಗುತ್ತೆ ಅಂತ ಒಂದ್ ಕಡೆ ಮಾತಿದೆ ರೈತರ ಮಾತು. ಹೌದು ಸರ್, ಅದನ್ನ ಹಾಕಿದ್ರು ಕಷ್ಟ. ಈಗ ಲೇಬರ್ ಸಮಸ್ಯೆಯಿಂದ ನಾವು ಆ ಪದ್ಧತಿ ಮಾಡ್ತಾ ಇದೀವಿ. ಸಾಕಷ್ಟು ನೀವು ಯಾವುದೇ ಒಂದು ಕೆಮಿಕಲ್ ಕೊಡದೆ ಸಾವಯವ ಕೃಷಿಯಲ್ಲಿ ಈ ಭತ್ತದ ಬೆಳೆಯನ್ನು ಬೆಳೆಯಕ್ಕಾಗಲ್ಲ ಅಂತ ಹೇಳ್ತೀರಾ? ಆಗುತ್ತೆ ಸರ್, ಆ ಪದ್ಧತಿಯನ್ನು ನಮ್ಮ ಮಾವರು ಮಾಡ್ತಾರೆ ಆಲ್ರೆಡಿ. ನಾವಿನ ಮಾಡಕ ನಾವದೇ ಸ್ವಂತ ಜಮೀನಿಲ್ಲ, ಎರೆಹುಳಿದ್ದು ಮತ್ತೆ ದನ ಕೊಟ್ಟಿಗಿಂದ ಗಂಜಲ ಅದು ಎಲ್ಲ ನಮ್ಮಲ್ಲಿ ಮಾಡಕ್ ಆಗ್ತಿಲ್ಲ ನಮ್ಗೆ. ಈಗ ನಿಮ್ಮ ಒಂದು ಭತ್ತದ ಕೃಷಿ ಜಮೀನಿನಲ್ಲಿ ಅಂತಂದ್ರೆ ಸಾಕಷ್ಟು ನೀವು ಗೊಬ್ಬರಗಳನ್ನ ಕಳೆನಾಶಕಗಳನ್ನ ಸಿಂಪರಣೆ ಬಳಸ್ತಿರಲ್ಲ, ಎರೆಹುಳು ಏನಾದರೂ ಇದಾವ ಅದನ್ನೇನಾದ್ರೂ ಗಮನಿಸಿದ್ರೆ ನೀವು? ಈಗ ನಾವು ಮತ್ತೆ ಕಳೆನಾಶಕ ಹಾಕಿದಾಗ ಇನ್ನು ಇರಲ್ಲ ಸರ್, ಎಲ್ಲ ಹೋಗಿಬಿಡ್ತಾವೆ, ಸತ್ತೋಗ್ಬಿಡ್ತಾರೆ, ಹಂಗಾಗಿ ಎರೆಹುಳು ಇರಲ್ಲ ಸರ್. ಈಗ ಭತ್ತದ ನಾಟಿ ನಂತರ ಎಷ್ಟು ದಿನದ ಮೇಲೆ ಮೇಲ್ಗೊಬ್ಬರ ಕೊಡೋದು? ನಾಟಿ ಮಾಡಿ 10-15 ದಿವಸಗೆ ಕೊಟ್ಬಿಡ್ತೀವಿ ಸರ್. ಈಗ ಒಂದೇ ಟೈಮ್ ಗೊಬ್ಬರ ಕೊಡೋದು ಮೇಲ್ಗೊಬ್ಬರ? 2 ಟೈಮ್ ಕೊಡ್ತೀವಿ ಸರ್. ಮತ್ತಿನ್ನೊಂದು ಟೈಮ್ ಯಾವಾಗ ಕೊಡ್ತೀರ ನೀವು? 30-35 ದಿವಸ ಆಗಿರುತ್ತೆ ಸರ್, ಒಟ್ಟು 40 ದಿವಸಗೆ ಎಲ್ಲ ಗೊಬ್ಬರ ಕೊಟ್ಬಿಡ್ತೀವಿ ಸರ್. ಈಗ ಸಾಮಾನ್ಯವಾಗಿ ಭತ್ತದ ಬೆಳೆಗೆ ಅಂದ್ರೆ ರೋಗ ರುಜಿನಗಳು ಅಂದ್ರೆ ಯಾವ ಕಾಲದಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ? ಏನು ಮಳೆಗಾಲದ ಬೆಳೆಯಲ್ಲಿ ಕಾಣ್ತಾವ, ಏನು ಹಿಂಗಾರಿ ಬೇಸಿಗೆ ಬೆಳೆಯಲ್ಲಿ ಕಾಣ್ತಾವ? ಇಲ್ಲ ಸರ್, ಮಳೆಗಾಲದ ಬೆಳೆಯಲ್ಲೇ ಬೆಳೆ ಕಾಣಿಸೋದು, ರೋಗ ರುಜಿನಗಳಾಗದು. ಏನು ರೋಗ ಬರುತ್ತೆ ಭತ್ತದ ಬೆಳೆಗೆ? ಕಾಂಡ ಕೊಳಕ ಹುಳ ಕೊರಿತಂದ್ರೆ ಅದು ಹಂಗೆ ಬೆಳ್ಳಗಿರುತ್ತೆ ಗೊನೆ, ಅದು ಬಿಳಿ ಗೊನೆ ಅಂತೀವಿ ಸರ್. ಆಮೇಲೆ ಬಡ್ಡೆಯಲ್ಲಿ ಬಡ್ಡೆ ಕೊಳೆ ರೋಗ ಬರುತ್ತೆ, ಆಮೇಲೆ ಇದು ಎಲ್ಲ ಬಂದಾದ ಮೇಲೆ ಸೊಳ್ಳೆ ರೋಗ ಅಂತ. ಅದೇ ಸರ್ ಭಯಾನಕ ಲಾಸ್ಟ್ ಸ್ಟೇಜಿಗೆ ಬೀಳುತ್ತೆ ಸರ್. ಅದು ಇನ್ನೇನು ಕಟಾವು ಇನ್ನು 10 ದಿವಸ ಐತೆ ಅನ್ನೋದ್ರಾಗ ಆ ಬಿತ್ತಂದ್ರೆ 20 ಚೀಲ ಆಗತ್ತಾಗ 5 ಚೀಲನೂ ಆಗಲ್ಲ. ಈಗ ಸೊಳ್ಳೆ ರೋಗ ಅಂತಂದ್ರೆ ಏನಲ್ಲಿ ಸಮಸ್ಯೆ ಬರುತ್ತೆ? ಅದು ಕೀಟ ಸರ್, ಸೊಳ್ಳೆ ಇತ್ತರ ಅದು ಪೈರಿನಿಂದ ಬಡ್ಡೆಯಿಂದ ಕುಂತ್ಕೊಂತ ಮ್ಯಾಕ್ ಬೈಕ್ ಬಂದಂಗೆ ಸೀದಾ ಬುಡ ಸಮೇತಲು ಏನು ಒಂಥರ ಚೋಳು ಮಣ್ಣಾಗೆ ಭತ್ತ ಬೆಳೆದಾಗ ಹಂಗೆ ಬುಡ ಸಮೇತ ಬೀಳ್ತದಲ್ಲ ಆ ಥರ ಆಗಿರುತ್ತೆ, ಬೆಳೆನೇ ನಾಶ ಆಗುತ್ತೆ, ಬೆಳೆ ಫುಲ್ ನಾಶನೇ ಸರ್, ಏನು ಏನು ಉಳಿಯೋದೇ ಇಲ್ಲ. ಈಗ ಅವಾಗೇನು ನೀವು ಔಷಧಿ ಸಿಂಪಡಣೆ ಮಾಡಿ ನಿಯಂತ್ರಣ ಮಾಡೋಕ್ಕಾಗಲ್ವಾ ಸೊಳ್ಳೆ ರೋಗ ಬಂದಾಗ? ಹೊಲಕ್ಕೆ ಡೈಲಿ ಹೋಗ್ತಿರ್ಬೇಕು, ಗಾಢ ನಮ್ಮ ಗಮನಕ್ಕೆ ಬಂದು ಕೊಡ್ಲಿ, ಅದನ್ನು ಗಾಢ ಔಷಧಿ ಸಿಂಪಡಣೆ ಮಾಡಿದ್ರೆ ಕಂಟ್ರೋಲ್ ತರ್ಬೋದು ಸರ್. ಯಾವಾಗಾದ್ರೂ ನಿಮ್ಮ ಬೆಳೆ ಲಾಸ್ ಆಗಿದೆಯಾ ಆ ಥರ ರೋಗ ಬಂದು? ಹಾಂ, ಒಂದ್ಸರಿ ಆಗಿದೆ ಸರ್, ನಮ್ಗೆ ಫುಲ್ಲು ಬೆಳೆ ಹೋಗಿಬಿಟ್ಟಿದೆ. ಅವಾಗಿನಿಂದ ನಾವು ಬೆಳೆ ಇನ್ನೇ ಕಟಾವು ಬಂತಂದ ಟೈಮ್ನಲ್ಲಿ ಫುಲ್ಲು ನೀರು ತೆಗಿಬೇಕು, ಭೂಮಿ ಒಣಗಿಸ್ಬೇಕು, ಅವಾಗಿನಿಂದ ಚೆನ್ನಾಗಿ ಬೆಳೀತಾ ಇದೀವಿ. ಈ ಭತ್ತದ ಬೆಳೆಯಲ್ಲಿ ಈಗ ನಮ್ಮ ರೈತರು ಭತ್ತ ಬೆಳೆಯುವಂಥ ರೈತರು ಈಗ ವಾರಕ್ಕೊಮ್ಮೆ ಔಷಧಿ ಸಿಂಪಡಣೆ ಮಾಡ್ತಾರೆ, ಸಾಕಷ್ಟು ಔಷಧಿ ಸಿಂಪಡಣೆ ಮಾಡ್ತಾರೆ ಭತ್ತದ ಬೆಳೆಗೆ ಅಂತಾರೆ, ನೀವು ಯಾವ ರೀತಿ ಸಿಂಪಡಣೆ ಮಾಡ್ತೀರ? ಇಲ್ಲ ಸರ್, ನಾವು ಸ್ಟಾರ್ಟ್ಗೆ ಎಲ್ಲ ಮೊದಲೆಲ್ಲ ಮಾಡಿದ್ವಿ ಆ ಥರ. ನಾವು ಒಂದು ಬೆಳಿಗ್ಗೆ ಕಮ್ಮಿ ಅಂದ್ರೆ 3-4 ಸರಿ ಔಷಧಿ ಹೊಡೆದಿವಿ, ಈಗೆಲ್ಲ ಒಂದು ಸರಿ ಕೆಲವೊಂದು ಟೈಮ್ ಒಂದು ಸರಿನೂ ಹೊಡೆದಿಲ್ಲ, ಆ ಥರ ಬೆಳೆದಿವಿ ನಾವು. ಈಗ ಯಾವುದೇ ಬೆಳೆಗಾಗಲಿ ರೋಗ ಇದ್ರೆ ಅಷ್ಟಪ್ಪ ಸಿಂಪಡಣೆ ಮಾಡ್ಬೇಕಲ್ವಾ? ರೋಗ ಇಲ್ಲ ಅಂದ್ರೆ ಯಾಕೆ ಸಿಂಪಡಣೆ ಮಾಡುತ್ತಾರೆ ನಮ್ಮ ರೈತರು? ಕೆಲವರು ಮಾಡ್ತಾರೆ ಸರ್, ಅದು ಅಂದ್ರೆ ಅದು ಭಯ ಸರ್, ಅದು ಅವಾಗ ಈಗ 3-4 ವರ್ಷಗಳಿಂದ ಹಿಂದ್ಗಡೆ ಸೊಳ್ಳೆ ರೋಗ, ಅದಕ್ಕೆ ಅಷ್ಟು ರೈತರು ಎದುರಿ ಅಡ್ವಾನ್ಸ್ ಆಗಿ ಹೊಡಿತಾ ಇದಾರೆ. ಈಗ ರೋಗ ಬರಬಾರ್ದು, ರೋಗ ಬರಬಾರ್ದು ಅಂತಂದು 8-8 ಸಾವಿರ ಗಟ್ಟಲೆ ಲೀಟ್ರು ಅಂತ ತಂದು ಈಗ ಅಡ್ವಾನ್ಸ್ ಆಗಿ ಹೊಡಿತಾ ಇದಾರೆ. ಇದ್ರೆ ಒಳ್ಳೆಯ ಒಂದು ಪದ್ಧತಿಗಳನ್ನ ಕೃಷಿಯಲ್ಲಿ ಅಳವಡಿಸಿಕೊಂಡಾಗ ರೋಗಗಳನ್ನ ನಾವು ನಿಯಂತ್ರಣ ಮಾಡಬಹುದು. ಹೆಚ್ಚು ಹೆಚ್ಚು ಸಾವಯವ ಗೊಬ್ಬರ ಕೊಡೋದ್ರಿಂದ, ಹೆಚ್ಚು ಹೆಚ್ಚು ಹಸಿರೆಲೆ ಗೊಬ್ಬರಗಳನ್ನ ಕೊಡೋದ್ರಿಂದ, ಈ ಥರ ಮಾಡಿದರೆ ಎರೆಹುಳು ಗೊಬ್ಬರ ಕೊಡೋದ್ರಿಂದ, ಈಗ ಹಸುವಿನ ಗಂಜಲು ಅಂದರೆ ಜೀವಾಮೃತ ಇವನ್ನೆಲ್ಲ ಕೊಡೋದ್ರಿಂದ ರೋಗಗಳನ್ನ ನಿಯಂತ್ರಣ ಮಾಡ್ಬೋದಲ್ವಾ? ಹೌದು ಸರ್, ಮಾಡ್ಬೋದು. ನಮ್ಮ ಮಾವರು ಮಾಡ್ತಾರೆ ಆಲ್ರೆಡಿ ಅದೇ ಪದ್ಧತಿ. ನೀವ್ಯಾಕೆ ನಿಮ್ಮ ಮಾವರ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡಿಲ್ಲ? ದನ ಕರ ಇಲ್ಲ, ನಮ್ಮ ಇರೋದು ನಾವು ಒಬ್ಬರೇ. ಆಮೇಲೆ ಅದಕ್ಕೆ ದನ ಕೊಟ್ಟಡಿಗೆ ಮಾಡೋಕ್ಕೆ ಜಾಗ ಬೇಕು, ಆಮೇಲೆ ಕಣ ಬೇಕು, ಆಮೇಲೆ ಸ್ವಂತ ಹೊಲ ಇರಬೇಕು, ನಮ್ದು ಏನಿಲ್ಲ ಇದಕ್ಕೆ. ನಾವು ಹೀಗೆ ಬೇರೆ ಯಾರು ಹಿಡ್ಕೊಂಡು ಮಾಡ್ತಾ ಇದೀವಿ. ಸುಮಾರು ವರ್ಷದಿಂದ ಈ ಥರ ಗುತ್ತಿಗೆ ಹಿಡ್ಕೊಂಡು ಹೊಲ ನೀವು ಬೆಳೀತಾ ಇದ್ರಲ್ಲ, ಭತ್ತದ ಬೆಳೆಯನ್ನು, ನಿಮಗೆ ಲಾಭದಾಯಕ ಆಗಿದೆಯಾ ಈ ಹೊಲದಲ್ಲಿ? ಹಾಂ ಸರ್, ಆಗಿದೆ. ಕೆಲವೊಂದು ಟೈಮ್ ಲಾಸ್ ಆಗಿದೆ, ಲಾಭವೂ ಆಗಿದೆ. ನಾವು ಎಷ್ಟು ಮಟ್ಟಿಗೆ ಕೃಷಿ ಇಲಾಖೆ ಭೂಮಿ ತಾಯಿ ನಂಬಿ ಮಾಡಿರ್ತೀವೋ ಲಾಭ ಐತಿ. ಅಂದರೆ ಕೂಲಿ ಆಳ್ಗಿಂತ ನಾವೇ ಮುಟ್ಟಿ ಮಾಡೋದು ಸೂಕ್ತ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಭತ್ತದ ನಾಟಿಗೂ ಯಂತ್ರ ಬಳಕೆ ಮಾಡ್ತೀರಾ, ಕಳೆ ನಿರ್ವಹಣೆಗೂ ಯಂತ್ರ ಬಳಕೆ ಮಾಡ್ತೀರಾ, ಕಟಾವಿಗೂ ಯಂತ್ರ ಬಳಕೆ ಮಾಡ್ಕೊಂತೀರಾ, ಎಷ್ಟು ಖರ್ಚು ಬರುತ್ತೆ ಒಂದು ಎಕರೆಗೆ ಭತ್ತದ ಒಂದು ಬೆಳೆ ಬೆಳೆಯೋಕ್ಕೆ? ಸರ್, ಅದು ಮಿಷಿನ್ನಿಂದ ಹಿಡಿದು ಬೀಜ ಅದೆಲ್ಲ ಮಾಡೋದು ಕಮ್ಮಿ ಅಂದರೆ 30,000 ರೂಪಾಯಿ ಬರುತ್ತೆ ಸರ್ ಒಂದು ಎಕರೆಗೆ. ರೇಟ್ ಚೆನ್ನಾಗಿ ಸಿಕ್ಕರೆ ರೈತರು ಉಳಿತಾರೆ, ರೇಟ್ ಸಿಗಲಿಲ್ಲ ಅಂದರೆ ಏನು ಉಳಿಯೋಲ್ಲ ಸರ್. ಈಗೆಲ್ಲ 3,000 ರೂಪಾಯಿ ಕ್ವಿಂಟಲ್ ಸರ್ ಗೊಬ್ಬರ. ಭತ್ತಕ್ಕೆ ಏನು ರೇಟ್ ಸಿಗ್ಬೇಕಂತ ಹೇಳ್ತೀರ, ಒಳ್ಳೆಯ ಲಾಭದಾಯಕ ಆಗ್ಬೇಕಂದ್ರೆ? ಲಾಭದಾಯಕ ಹಾಕಂದ್ರೆ 2,500 ರೂಪಾಯಿ ಸಿಗ್ಬೇಕು ನೋಡಿ ಸರ್. ಈಗ ಎಷ್ಟಿದೆ? ಈಗ 1,900, 1,950 ಹೆಂಗಿದೆ ಸರ್. ಈಗ ಇಳುವರಿ ಅಂತಂದ್ರೆ ಒಂದು ಎಕರೆಗೆ ಎಷ್ಟು ಇಳುವರಿ ತೆಗಿತೀರ ನೀವು? ಸರ್, ನಾವು 30 ರಿಂದ ಹಿಡಿದು 50 ಚೀಲವರೆಗೂ ಬೆಳೆದೀವಿ. 30 ಚೀಲ ಹಿಡಿದು 50 ಚೀಲವರೆಗೂ, ಬೇಸಿಗೆಯಲ್ಲಿ 52 ಚೀಲ ತಂತಲೂ ಬೆಳೆದಿದೆ. ಅಂದರೆ ಬೇಸಿಗೆಯಲ್ಲಿ ಜಾಸ್ತಿ ಇಳುವರಿ ಬರುತ್ತೆ? ಹೌದು ಸರ್, ಬೇಸಿಗೆಯಲ್ಲಿ ಇಳುವರಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಮಳೆಗಾಲದಲ್ಲಿ ಮಳೆ ಜಾಸ್ತಿ ಆಗಿ ಕೀಟನಾಶಕಗಳು ಬಾಧೆ ಜಾಸ್ತಿ ಆಗಿ ಆಮೇಲೆ ಬಡ್ಡೆಯಲ್ಲಿ ಕೊಳೆ ರೋಗ ಜಾಸ್ತಿ ಬರುತ್ತೆ ಸರ್, ಹಂಗಾಗಿ ಇಳುವರಿ ಕಮ್ಮಿ ಆಗುತ್ತೆ. ಈಗ ನೀವು ಯಾವುದೇ ರಾಸಾಯನಿಕ ಔಷಧಿ ಗೊಬ್ಬರಗಳನ್ನ ಬೆಳೆಸ್ದಂಗೆ ನೀವು ಬೆಳೆದ್ರೆ ಸಾವಯವದಲ್ಲಿ ಸಾಕಷ್ಟು ಬೇಡಿಕೆ ಇದೆ ಇವತ್ತು ಅಕ್ಕಿಗೆ. ಹೌದು ಸರ್, ಉಪಯೋಗ ಇದೆ ಸರ್. ಗೊಬ್ಬರ ಔಷಧಿ ಇವನ್ನೆಲ್ಲ ಹಾಕಕ್ಕಿಂತ ದನಿಂದ ಗಂಜಲ ಜೀವಾಮೃತ ಇವನ್ನೆಲ್ಲ ಬಳಸಿದ್ರೆ ಬೇಡಿಕೆ ಇದೆ ಸರ್. ಈಗ ಅಂಥ ಅಕ್ಕಿಗಳಿಗೆಲ್ಲ 70 ರೂಪಾಯಿ 50 ರೂಪಾಯಿ 60 ರೂಪಾಯಿ ಕೆಜಿ ಇರೋದು ತಗೊಳ್ತಾರಲ್ವ ನಮ್ಮ ಗ್ರಾಹಕರು? ಹೌದು ಸರ್, ಆಲ್ರೆಡಿ 80-90 ರೂಪಾಯಿ ಕೆಜಿ ತಂತಲು ತಗೊಂಡ್ರೆ ಸರ್. ಹಾಲೂ ಸಮೇತಲೂ ಮೆಡಿಷನ್ ಹಾಕ್ಲಿಲ್ದಂಗೆ ಬೆಳೆಸ್ತಾರಲ್ಲ ಸರ್ ಹಸುಗಳನ್ನು, ಅಂಥರ್ತಾಗ ಹಾಲೂ ಒಳ್ಳೆ ರೇಟಿಗೆ ತಗೊಂತಾರೆ ಅಂತ ಹೇಳ್ತಾರೆ. ಅಂದರೆ ನಾಟಿ ಹಸುವಿನ ಹಾಲು? ನಾಟಿ ಹಸುವಿನ ಹಾಲು. ಈಗೆಲ್ಲ ಸಾಕಷ್ಟು ನೀವು ಖರ್ಚು ಮಾಡಿ ಭತ್ತ ಬೆಳಿತೀರಪ್ಪ, ನಿಮಗೆ ಲಾಭ ಆಗಲಿಲ್ಲ ಅಂತಂದ್ರೆ ನಿಮಗೆ ಎಲ್ಲೋ ಒಂದು ಕಡೆ ಕೃಷಿ ಮಾಡಬಾರ್ದು ಅನ್ಸಲ್ವ ನಿಮಗೆ? ಅಂಚ ಸರ್, ಆದರೂ ಬಿಡಂಗಿಲ್ಲ, ನಾವು ಅದೇ ಕೆಲಸ ನಂಬಿದೀವಲ್ಲ, ಅದನ್ನೇ ಕೆಲಸನೇ ಮಾಡ್ತಾಲೇ ದಿವಸ. ಯೋಸ ಸರಿ, ಲಾಸ್ ಆಗಿದೆ ಲಾಭವೂ ಆಗಿದೆ. ನಮಗೆ ನಾವು ಬೆಳೆದಿದ್ದಂಥ ಬೆಳಿಗ್ಗೆ ಒಳ್ಳೆ ರೇಟ್ ಸಿಕ್ಕರೆ ಯಾವಾಗಲೂ ನಾವು ಚೆನ್ನಾಗಿರ್ತೀವಿ ಸರ್. ರೈತರು ಒಳ್ಳೆ ಇಳುವರಿ ಬೇಕು, ಒಳ್ಳೆ ರೇಟ್ ಬೇಕು ಅಂತ. ಒಳ್ಳೆ ರೇಟ್ ಬೇಕು. ಈಗ ಭತ್ತ ಕಟಾವು ಮಾಡ್ತಿರಲ್ಲ ಮಿಷಿನ್ ಮುಖಾಂತರ ಕಟಾವು ಮಾಡಿಸ್ತಿರಲ್ಲ, ಈಗ ಭತ್ತದ ಹುಲ್ಲು ಬರುತ್ತಲ್ಲ ಅದೇನು ಮಾಡ್ತೀರ? ಏನು ಅಲ್ಲೇ ಒಂದು ರೀತಿ ಗೊಬ್ಬರವಾಗಿ ಪರಿವರ್ತನೆ ಮಾಡ್ತೀರ, ಏನು ಬೇರೆ ಕಡೆ ಮಾರಾಟ ಮಾಡ್ತೀರ? ಕೆಲವು ಮಾರಾಟ ಮಾಡ್ತಾರೆ ಸರ್, ಕೆಲವರು ಗೊಬ್ಬರ ಮಾಡ್ಕೊಂತಾರೆ, ನಾವು ಮಾರಾಟನೂ ಮಾಡ್ತೀವಿ, ಮತ್ತೆ ಇನ್ನು ನಮ್ಮ ಸಂಬಂಧಿಕರಿಗೂ ಕೊಡ್ತೀವಿ ಸರ್, ಅವರವೆಲ್ಲ ಸಿದ್ಧ ಅಲ್ಲ ಅವರಿಗೆಲ್ಲರೂ ಕೊಡ್ತೀವಿ. ಈಗ ಒಂದು ವರ್ಷ ಒಂದು ಮಳೆಗಾಲದಲ್ಲಿ ಬೆಳೆಯನ್ನ ನೀವು ಭತ್ತ ಬೆಳೆದು ಒಂದು ಬೆಳೆಯಲ್ಲಿ ನೀವು ಯಾವುದಾದ್ರೂ ಒಂದು ಹಸಿರೆಲೆ ಗೊಬ್ಬರ ಅಂದ್ರೆ ಡಯಂಚ ಸೆಣಬು ಈ ತರ ಬೆಳೆದು ಅಲ್ಲಿ ಗೊಬ್ಬರವಾಗಿ ಪರಿವರ್ತನೆ ಮಾಡಿದ್ರೆ ಮುಂದಿನ ಬೆಳೆ ಇಳುವರಿ ಚೆನ್ನಾಗಿ ಬರುತ್ತಪ್ಪ, ಆ ಪದ್ಧತಿ ಯಾಕೆ ಮಾಡಲ್ಲ ನೀವು? ಇಲ್ಲ ಸರ್, ನಾವು ಮಾಡಿಲ್ಲ ಅದನ್ನ. ಕೃಷಿ ವಿಜ್ಞಾನ ಕೇಂದ್ರದವ್ರು ಒಂದ್ಸರಿ ನಮ್ಗೆ ಹೇಳಿದ್ದಾರೆ ಮುಂದಕ್ಕೆ ಈ ಸರಿ ಮಾಡ್ರಿ ಅಂತ, ಅದನ್ನ ಮಾಡ್ತೀವಿ ಸರ್. ನಾವು ಈ ಯಂತ್ರಶ್ರೀ ನಾಟಿ ಮಾಡಿದಾಗ ಅವಾಗ ಕೃಷಿ ವಿಜ್ಞಾನ ಕೇಂದ್ರದಿಂದ ಅಲ್ಲಿಗೆ ಬಂದಿದ್ರು, ನಾವು ಯಂತ್ರಶ್ರೀ ನಾಟಿ ಮಾಡಿದ್ದೀವಿ ಅಂತಂದು ನೋಡ್ಕೊಂಡು ಹೋಗಿ ಬಂದಿದ್ರು. ಮಲ್ಲಿಕಾರ್ಜುನ್ ಸರ್ ಅವರೆಲ್ಲರೂ ಬಂದಿದಾಗ ನಮಗೆ ಭತ್ತದ ನಾಟಿ ಮಾಡಿ 10 ದಿವಸಕ್ಕೆ ಮೋಹಕ ಬಲೆ ಅಂತ ಕೊಟ್ಟಿದ್ರು, ಅಂದರೆ ಕೀಟಗಳನ್ನು ನಿಯಂತ್ರಣ ಮಾಡಲು ಮೋಹಕ ಬಲೆ ಅಂತ. ನೈಟು ಅದರಲ್ಲಾಗಿ ಇಟ್ಟರೆ ಅದರ ಕೀಟಗಳೆಲ್ಲ ಅದರಲ್ಲಿ ಬಂದು ಬೀಳ್ತಾವೆ ಮೋಹಕ ಬಲೆಯಲ್ಲಿ. ಆವಾಗ ಕೀಟಗಳಿದ್ರೆ ಬಂದಂದರೆ ಮೊಟ್ಟೆ ಉತ್ಪತ್ತಿ ಆಗಲ್ಲ, ನಮಗೆ ರೈತರಿಗೆ ಅವು ಬೆಳೆಗೆ ಹಾನಿ ಮಾಡಲ್ಲ ಅಂತಂದು ಅದು ಮೋಹಕ ಬಲೆ ಅಂತ ಕೊಟ್ಟಿದ್ರು ಸರ್. ಈಗ ಭತ್ತಕ್ಕೆ ಬರತಕ್ಕಂಥ ರೋಗಗಳನ್ನ ನಿಯಂತ್ರಣ ಮಾಡಬಹುದು ಮೋಹಕ ಬಲೆಗಳನ್ನ ನಾವು ನಮ್ಮ ಒಂದು ಭತ್ತದ ಕೃಷಿಯಲ್ಲಿ ಬಳಕೆ ಮಾಡೋದ್ರಿಂದ ಅಲ್ವಾ? ಹೌದು ಸರ್, ನಿಯಂತ್ರಣ ಮಾಡ್ಬೋದು ಸರ್. ಈಗ ಮತ್ತೇನೇನು ಮಾಹಿತಿ ತಗೊಳ್ತೀರ ನೀವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ, ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ? ಆಮೇಲೆ ಇದು ಕೆಲವೊಂದೊಂದು ಟೈಮ್ ಇಂಥ ಗೊಬ್ಬರ ಹಾಕ್ರಿ ಅಂತಲೂ ಬಂದು ಹೇಳ್ತಾರೆ ಸರ್, ಸಾಕಷ್ಟು ಸರಿ ಬಂದು ಹೇಳಿದಾರೆ ಸರ್ ಗೊಬ್ಬರದ ಬಗ್ಗೆ ಮಾಹಿತಿ ಕೊಟ್ಟರೆ. ಆಮೇಲೆ ಯಂತ್ರಶ್ರೀ ಮಾಡೋಕಾರನ ಬಂದು ಅವರು ಇದನ್ನೇ ಮಾಡಿರಿ ಅಂತ ಹೇಳಿದ್ದಾರೆ. ಅಂದರೆ ಯಾಕಂತಂದರೆ ಈಗ ಕೂಲಿ ಮಾಡೋರು ಯಾರೂ ಸಿಗಲ್ಲ, ಮಡಿ ಮಾಡ್ಬೇಕಂತಂದರೆ 4 ಜನ ಬೇಕಾಗುತ್ತೆ ಅವಾಗೆಲ್ಲ, ಮತ್ತು ಅದಕ್ಕೆ ಟ್ಯಾಕ್ಟ್ರಿ ಬೇಕು. ಈಗ ಏನಲ್ಲ, ಮಣ್ಣು ಸಾಣಿಸ್ಕೊಂಡು ಒಂದು 3 ಇದ್ದು ಬಿಟ್ಟರೆ ಒಂದು ಎಕರೆ ರೆಡಿ ಮಾಡಿಬಿಟ್ರೆ ಅವಾಗ ಅಷ್ಟೇ ಕೆಲಸ ಅನಿಸ್ತದೆ. ಮತ್ತು ಮಿಷಿನ್ ನಾಟಿ ಮಾಡ್ಬೇಕಾರೆ ಇನ್ನು ವಜೆ ಅನಿಸಲ್ಲ, ನಾವು ಕರೆಕ್ಟ್ ಟೈಮಿಗೆ 30 ದಿವಸದೊಳಗೆ ನಾಟಿ ಮಾಡಿಬಿಡ್ಬೋದು. ಅದೇ ಬೀಜ ಚೆಲ್ಲಿ ನಾವು ಮನುಷ್ಯರು ಕೂಡ ನಾಟಿ ಮಾಡೋಕ್ಕಂದ್ರೆ 1 ತಿಂಗಳಾಗತ್ತೆ, 1.5 ತಿಂಗಳಾಗತ್ತೆ, 2 ತಿಂಗಳೂ ಆದರೂ ಆಗ್ಬೋದು. ಸಮಸ್ಯೆಗಳು ಜಾಸ್ತಿ ಬರ್ತಾವೆ ಅಲ್ಲಿ. ಹಂಗಾಗಿ ಯಂತ್ರಶ್ರೀಯಿಂದ ಭಾರಿ ಅನುಕೂಲ ಆಗುತ್ತೆ, ಇಳುವರಿನೂ ಚೆನ್ನಾಗಿ ಬರುತ್ತೆ, ಆಮೇಲೆ ಕೆಲಸನೂ ಕಮ್ಮಿ ಆಗುತ್ತೆ, ರಾಸಾಯನಿಕ ಗೊಬ್ಬರನೂ ಕಮ್ಮಿ ಹಾಕ್ಬೋದು ನಾವು. ಈಗ ಭತ್ತ ಅಂತಂದ್ರೆ ಎಲ್ಲಿ ಮಾರಾಟ ಮಾಡ್ತೀರಾ ನೀವು? ದಾವಣಗೆರೆಯಲ್ಲಿ ಸರ್, ಮಾರ್ಕೆಟ್. ಈಗ ನೇರವಾಗಿ ನೀವು ಭತ್ತರೇ ಮಾರಾಟ ಮಾಡೋ ಬದಲಿ ಅಕ್ಕಿ ಮಾಡಿ ಪ್ಯಾಕೆಟ್ ಮಾಡಿ ಅಕ್ಕಿ ಮಾರಾಟ ಮಾಡಿದ್ರೆ ಹೆಚ್ಚು ಏನಾದರೂ ಲಾಭ ಗಳಿಸೋಕ್ಕಾಗುತ್ತೆ? ಆಗತ್ತೆ ಸರ್, ನಾವು ಇಲ್ಲಿ ನಾವು ಹೊಲದಲ್ಲೇ ಸಾಕಾಗಿರ್ತೀವಲ್ಲ ಅದನ್ನೆಲ್ಲ ಮಾಡೋಕ್ಕಾಗೋದಿಲ್ಲ ಅಂತಂದು ಮಾರಾಟ ಮಾಡಿಬಿಡ್ತೀವಿ ಸರ್. ಈಗ ಭತ್ತ ಬಂದಿದೆಯಪ್ಪ ನಮಗೆ ನೇರವಾಗಿ ಬೇಗ ದುಡ್ಡು ಬೇಕು, ಅವೆಲ್ಲ ಎಲ್ಲಿ ಮಾಡೋಣ ಅಂತೇಳಿ ನಿಮ್ಮ ಅನಿಸಿ? ಹೌದು ಸರ್, ಬೇಗ ಬೇಕು. ಮತ್ತು ಅದನ್ನ ಮಾಡೋಕ್ಕಂತಂದ್ರೆ ಮತ್ತು ನಾವು ಅಂತ ಅಂದೋಗಿ ಮಿಲ್ಲಿಗೆ ಹಾಕಿ ಅದನ್ನೆಲ್ಲ ರೆಡಿ ಮಾಡೋದಕ್ಕೆ ಮತ್ತೊಂದು ತಿಂಗಳು ಬೇಕು. ಅಟೋದಕ್ಕೆ ಇಲ್ಲೆಲ್ಲ ನಾವು ಮತ್ತೆ ನೆಕ್ಸ್ಟ್ ಬೆಳಿಗ್ಗೆ ಪೀಕ್ ಬರೋಕ್ಕೆ ಇದನ್ನ ರೆಡಿ ಮಾಡೋಕೆ ಆಗೋದಿಲ್ಲ ಅಂತಂದು. ನಿಮಗೆ ಹಣ ಬೇಕಾಗುತ್ತೆ ಅಂತ ನಾವು ಬೇಗನೆ ಕೊಟ್ಟು ರೆಡಿ ಮಾಡಿಬಿಡ್ತೀವಿ ಮಾರಿಬಿಡ್ತೀವ ಮಾರ್ಕೆಟ್ಗೆ ಹೋಗಿ. ಕಬ್ಬು ಅಂತಂದ್ರೆ ಎಷ್ಟು ಎಕರೆ ಹಾಕಿದ್ರೆ? ಅದು ಎರಡೂವರೆ ಎಕರೆ ಹಾಕಿದೀವಿ ಸರ್. ಕಬ್ಬಿನಲ್ಲಿ ಯಾವ ರೀತಿ ಆದಾಯ ಬಂದಿದೆ ನಿಮಗೆ? ಇಲ್ಲ ಸರ್, ಇದೇ ಫಸ್ಟ್ನೇ ನಾವು ಹಾಕ್ತಿರೋದು, ನೋಡೋಣ ಅಂತ ಹಾಕಿದೀವಿ ಸರ್. ಒಂದು ತಿಂಗಳ ಮೇಲೆ ಮೂರು ದಿವಸನ ಆಗಿದೆ ಹಾಕಿ ಅಷ್ಟೇ. ಇದೆಲ್ಲ ಅದರಲ್ಲಿ ಭತ್ತ ಬೆಳೀತಾ ಇದ್ರ? ಇಲ್ಲ ಸರ್, ಅದು ಮೆಕ್ಕೆಜೋಳ ಬೆಳೀತಿದ್ವಿ ಅದರಲ್ಲಿ. ಒಟ್ಟಾರೆ ನಿಮಗೆ ಈ ಒಂದು ಕೃಷಿ ಬದುಕು ಏನನ್ಸುತ್ತೆ ಉಮಾಪತಿ ಅವರೇ? ಸರ್, ಅದು ಮಾಡ್ಕೊಂತ ಹೋದ್ರೆ ಚೆನ್ನಾಗೈತಿ. ಒಟ್ಟಿಗೆ ಕೃಷಿ ಇದರಲ್ಲಿ ನಾವು ಬೆಳೆದಂತ ಇದು ಬೆಳಿಗ್ಗೆ ಒಳ್ಳೆ ರೇಟ್ ಸಿಕ್ಕರೆ ಅದು ಕೃಷಿ ಇದ್ರಾಗೆಲ್ಲೇನು ಲಾಸ್ ಇಲ್ಲ, ಲಾಭ ಕಾಣಬಹುದು ಅಂತ. ಲಾಭ ಕಾಣಬಹುದು, ಒಳ್ಳೆ ಬೆಲೆ ಸಿಗಬೇಕು, ಅದನ್ನು ನಾನು ಹೇಳಕ್ ಇಷ್ಟಪಡ್ತೇನೆ. ಒಳ್ಳೇದು ಉಮಾಪತಿ ಅವರೇ, ಇಲ್ಲ ತನಕ ಯಂತ್ರೋಪಕರಣದ ಒಂದು ಸಹಾಯದಿಂದ ಭತ್ತದ ನಾಟಿ ಪದ್ಧತಿಯನ್ನು ಯಾವ ರೀತಿ ಅಳವಡಿಸ್ಕೊಂಡಿದ್ದೀರಾ, ಅದರಿಂದ ಏನೇನು ಅನುಕೂಲಗಳಾಗ್ತವೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಯಾಂತ್ರೀಕರಣ ಭತ್ತದ ನಾಟಿಯಿಂದಾಗುವ ಅನುಕೂಲಗಳ ಕುರಿತು ದಾವಣಗೆರೆ ತಾಲೂಕು ಚಂದ್ರನಹಳ್ಳಿಯ ಕೃಷಿಕ ಎಸ್ ಉಮಾಪತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೆ ಕರೀಬ್ 21,000 ಕರೋಡ್ ರೂಪಾಯಿ ಹಿ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದ ಆದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಈಗ ಪೇಟೆ ಧಾರಣೆ. ಮೊದಲಿಗೆ ಕೊಟ್ಟೂರಿನ ಮಾರುಕಟ್ಟೆ ಧಾರಣೆ ಹೇಗಿದೆ? ಕಡಲೆಕಾಳು ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2,821 ರೂಪಾಯಿಗಳು, ಹತ್ತಿ ಕ್ವಿಂಟಾಲ್ಗೆ 6,000 ರೂಪಾಯಿಂದ 10,109 ರೂಪಾಯಿಗಳು, ಜೋಳ ಹೈಬ್ರಿಡ್ ಜೋಳ ಕ್ವಿಂಟಾಲ್ಗೆ 1,800 ರೂಪಾಯಿಂದ 2,199 ರೂಪಾಯಿಗಳು, ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕ್ವಿಂಟಾಲ್ಗೆ 2,221 ರೂಪಾಯಿಂದ 2,321 ರೂಪಾಯಿಗಳು, ರಾಗಿ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1,638 ರೂಪಾಯಿಂದ ಗರಿಷ್ಠ 1,973 ರೂಪಾಯಿಗಳು. ಚಿತ್ರದುರ್ಗದ ಮಾರುಕಟ್ಟೆ ಧಾರಣೆ. ಅವರೇ ಅವರೇ ಓಲ್ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2,211 ರೂಪಾಯಿಗಳು, ಕಡಲೆಕಾಳು ಅವರೇ ಜಿಡಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 4,889 ರೂಪಾಯಿಗಳು, ಹೆಸರುಕಾಳು ಮಧ್ಯಮ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 5,161 ರೂಪಾಯಿಗಳು, ನೆಲಗಡಲೆ ಶೇಂಗಾ ನಾಟಿ ಕ್ವಿಂಟಾಲ್ಗೆ 2,409 ರೂಪಾಯಿಂದ 7,669 ರೂಪಾಯಿಗಳು, ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ 2,069 ರೂಪಾಯಿಂದ 2,540 ರೂಪಾಯಿಗಳು, ಸೂರ್ಯಕಾಂತಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 4,669 ರೂಪಾಯಿಂದ 6,119 ರೂಪಾಯಿಗಳು. ದಾವಣಗೆರೆ ಮಾರುಕಟ್ಟೆ ಧಾರಣೆ. ಸೇಬು ಕ್ವಿಂಟಾಲ್ಗೆ ಕನಿಷ್ಠ 5,000 ರೂಪಾಯಿಂದ ಗರಿಷ್ಠ 5,500 ರೂಪಾಯಿಗಳು, ಸಪೋಟ ಕ್ವಿಂಟಾಲ್ಗೆ ಕನಿಷ್ಠ 1,500 ರೂಪಾಯಿಂದ 2,000 ರೂಪಾಯಿಗಳು, ತೆಂಗಿನಕಾಯಿ ಕನಿಷ್ಠ 8,000 ರೂಪಾಯಿಂದ 12,000 ರೂಪಾಯಿಗಳು, ಹತ್ತಿ ಕ್ವಿಂಟಾಲ್ಗೆ 6,889 ರೂಪಾಯಿಂದ 9,352 ರೂಪಾಯಿಗಳು, ನೆಲಗಡಲೆ ಶೇಂಗಾ ಕ್ವಿಂಟಾಲ್ಗೆ 3,666 ರೂಪಾಯಿಂದ 4,510 ರೂಪಾಯಿಗಳು, ಕರ್ಬೂಜ ಕ್ವಿಂಟಾಲ್ಗೆ 1,000 ರೂಪಾಯಿಂದ 1,500 ರೂಪಾಯಿಗಳು, ಮೆಕ್ಕೆಜೋಳ ಕ್ವಿಂಟಾಲ್ಗೆ 2,276 ರೂಪಾಯಿಂದ 2,276, ಮೂಸಂಬಿ ಕ್ವಿಂಟಾಲ್ಗೆ 2,000 ರೂಪಾಯಿಂದ 2,500 ರೂಪಾಯಿಗಳು, ಈರುಳ್ಳಿ ಕ್ವಿಂಟಾಲ್ಗೆ 500 ರೂಪಾಯಿಂದ 1,650 ರೂಪಾಯಿಗಳು, ಪಪ್ಪಾಯಿ ಕ್ವಿಂಟಾಲ್ಗೆ 1,000 ರೂಪಾಯಿಂದ 1,800 ರೂಪಾಯಿಗಳು, ಅನಾನಸ್ ಕ್ವಿಂಟಾಲ್ಗೆ 1,500 ರೂಪಾಯಿಂದ 1,800 ರೂಪಾಯಿಗಳು, ದಾಳಿಂಬೆ ಕ್ವಿಂಟಾಲ್ಗೆ 1,500 ರೂಪಾಯಿಂದ 2,500 ರೂಪಾಯಿಗಳು, ಕಲ್ಲಂಗಡಿ ಕ್ವಿಂಟಾಲ್ಗೆ ಕನಿಷ್ಠ 800 ರೂಪಾಯಿಂದ ಗರಿಷ್ಠ 1,800 ರೂಪಾಯಿಗಳು. ಬಳ್ಳಾರಿಯ ಮಾರುಕಟ್ಟೆ ಧಾರಣೆ. ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1,855 ರೂಪಾಯಿಂದ ಗರಿಷ್ಠ 2,696 ರೂಪಾಯಿಗಳು, ನೆಲಗಡಲೆ ಶೇಂಗಾ ಕ್ವಿಂಟಾಲ್ಗೆ 2,611 ರೂಪಾಯಿಂದ 7,799 ರೂಪಾಯಿಗಳು, ಜೋಳ ಸ್ಥಳೀಯ ಕ್ವಿಂಟಾಲ್ಗೆ 1,786 ರೂಪಾಯಿಂದ 2,456 ರೂಪಾಯಿಗಳು,